ಅಂಬೆ ಬಾರ್ ಅಂತೇಳಿ. ಈ ಜೂನ್ ಜುಲೈದಾಗ ನಾವೇನಾದ್ರೂ ಈ ಹೂಗಳನ್ನ ತಗೊಂಡ್ರೆ ಅಂದ್ರೆ ಇದಕ್ಕ ಮೃಗ ಬಾರ್ ಅಂತ ಇರ್ತಾರೆ. ನಾವು ಜೂನ್ ಜುಲೈದಾಗ ಹೂ ಇಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದು ನಮ್ಗೆ ಈ ನವೆಂಬರ್ ಡಿಸೆಂಬರ್ ದೊಳಗಡೆ ಕಾಯಿ ಬರುತ್ತೆ. ಈಗೇನ್ ಪ್ರೆಸೆಂಟ್ ಕಾಯಿ ಬರ್ತಾ ಇದಾವಲ್ಲ ಇವೆಲ್ಲ ಮೃಗ ಬಾರದಾಗ ನಾವು ಹೂ ಹಿಡಿದಂತದ್ದು. ಈ ಟೈಮ್ದಾಗ ನೀವೇನಾದ್ರೂ ಹೂ ಹಿಡಿದ್ರಿ ಅಂದ್ರೆ ಈಗ ತಂಪು ಇರ್ತತಿ, ಜಾಸ್ತಿ ಜನ ನಿಂಬೆಕಾಯಿಯನ್ನು ತಗೊಳ್ಳಲ್ಲ, ಮಾರ್ಕೆಟ್ದಾಗ ರೇಟ್ ಕಡಿಮೆ ಇರುತ್ತೆ. ಈಗೆಲ್ಲ ನೀವು ನಿಂಬೆ ಮಾರ್ಕೆಟ್ ಪ್ರೆಸೆಂಟ್ ಹೋದ್ರಿ ಅಂದ್ರೆ 600 ರೂಪಾಯಿದಿಂದ ಹಿಡಿದು 1500 ಬಿಟ್ಟ ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿರಲ್ಲ ಆ ರೀತಿ ನಿಮಗೆ ರೇಟ್ ಸಿಗುತ್ತೆ. ಬಟ್ ಸ್ವಲ್ಪ ಈ ಒಂದು ಟೈಮ್ದಲ್ಲಿ ಕೂಡ ಈ ಚುಕ್ಕೆ ರೋಗ, ಈ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಕಡಿಮೆ ಬರ್ತತಿ. ಯಾಕಂದ್ರೆ ಈ ಮೃಗ ಬಾರದಾಗ ಸ್ವಲ್ಪ ಜಾಸ್ತಿ ಹೂ ಬಿಡ್ತತಿ. ಯಾಕಂದ್ರೆ ಈಗ ಏಪ್ರಿಲ್ ಮೇ ದಾಗ ಬಹಳಷ್ಟು ಬಿಸಿಲು ಇರೋದ್ರಿಂದ ನ್ಯಾಚುರಲ್ ಆಗಿ ಗಿಡಗಳು ವಿಶ್ರಾಂತಿಗೆ ಹೋಗಿರ್ತಾವ ಅಂದ್ರೆ ಸ್ಟ್ರೆಸ್ ಆಗಿರ್ತಾವು, ಹೂ ಬಿಡುವಂತ ಚಾನ್ಸಸ್ ಇರುತ್ತೆ. ಬಟ್ ನಮಗೆ ಚಲೋ ರೇಟ್ ಸಿಗಬೇಕು, ಒಳ್ಳೆ ಒಂದು ಮಾರ್ಕೆಟ್ದಾಗ ನಮಗೆ ಹೆಚ್ಚಿನ ಒಂದು ಲಾಭ ಬೇಕಾಗಿತ್ತು ಅಂತಂದ್ರೆ ನಾವು ಹಸ್ತಾಬಾರ್ ಅಂತ ಏನು ಹೇಳ್ತೀವಿ, ಯಾವಾಗಂದ್ರೆ ಅಕ್ಟೋಬರ್ ನವೆಂಬರ್ ಟೈಮ್ದೊಳಗಡೆ ನಾವು ಹೂ ಇಡಿಸ್ಬೇಕು. ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಏನಂದ್ರೆ ಏಪ್ರಿಲ್ ಮತ್ತು ಮೇ ಟೈಮ್ದಲ್ಲಿ ಈ ಕಾಯಿಗಳು ಬರ್ತಾವೆ. ಏಪ್ರಿಲ್ ಮೇ ಟೈಮ್ದಾಗ ಸಾಕಷ್ಟು ಬಿಸಿಲು ಇರ್ತತಿ, ಆ ಟೈಮ್ದಾಗ ಮಾರ್ಕೆಟ್ನು ಒಳ್ಳೇದಿರ್ತತಿ. ನೀವು ಬ್ಯಾಸಿಗೆಯಾಗಿ ನೋಡ್ರಿ, ನೀವು ಒಂದು ನಿಂಬೆನ ತೊಳಕ್ ಹೋದ್ರಿ ಅಂದ್ರೆ ಸುಮಾರು 5-10 ರೂಪಾಯಿ ಮಟನ್ ಹೋಗ್ತಾವ್. ಮಾರ್ಕೆಟ್ದಾಗ ಅಟ್ಲೀಸ್ಟ್ ನಿಮಗೆ ಒಂದು 3,000 ಮೇಲ್ಬಟ್ಟ ನಿಮಗೆ ಒಂದು ಡಾಗಿ ರೇಟ್ ಸಿಕ್ತು ಅಂತಂದ್ರೆ ನೀವು ಏನು ದ್ರಾಕ್ಷಿ ಒಳಗಡೆ ಖರ್ಚು ಗಿರ್ಚ್ ಎಲ್ಲ ತೆಗೆದು ಏನು ಲಾಭ ಬರ್ತೈತಲ್ಲ ಅದಕ್ಕಿಂತ ಡಬಲ್ ಲಾಭ ಬರ್ತೈತಿ. ಈಗ ಹೋದ ವರ್ಷ ಕರೆನ ಟೈಮ್ದೊಳಗಡೆ ನಿಂಬೆ ಒಳಗೆ ಇಂಡಿ ಒಳಗೆ ಸುಮಾರು 15,000 ರೂಪಾಯಿ ಮಟ್ಟ ಒಂದು ಡಾಗ್ ಮಾರ್ತೀವಿ. ಕೆಲವೊಂದಷ್ಟು ರೈತರು 5-6 ಲಕ್ಷ ರೂಪಾಯಿ ಪ್ರತಿ ಒಂದು ಎಕರೆಗೆ ತಗೊಂಡಾರ. ಇವೊಂದು ನಮ್ಮ ದ್ರಾಕ್ಷಿ ದಾಳಂಬೆ ಒಳಗೆ ಕೂಡ ಅಷ್ಟೊಂದು ಲಾಭ ಬರಂಗಿಲ್ಲ ನಮಗೆ. ಬಟ್ ನಿಂಬೆ ಅಂದ್ಬಿಟ್ರೆ ಪೂರ್ತಿ ನೆಗ್ಲೆಕ್ಟ್ ಮಾಡಿಬಿಡುದು, ಭಾಳ ಹಚ್ಚಿಬಿಟ್ರೆ ಒಟ್ಟು ಹೆಂಗಾರ ಬರ್ತೈತಿ ಬಿಡು ಅನ್ನುವಂಥ ಮನಸ್ಥಿತಿ ಭಾಳಷ್ಟು ಜನ ರೈತರಲ್ಲಿದೆ. ಆ ಮನಸ್ಥಿತಿ ಮೊದಲು ಹೋಗಬೇಕು. ನೀವು ನಿಂಬೆಗೆ ತಾರತಮ್ಯ ಎಷ್ಟು ದ್ರಾಕ್ಷಿ ದಾಳಂಬೆಗೆ ಎಷ್ಟು ಖರ್ಚು ಮಾಡ್ತಿರಲ್ಲ, ಬರೀ ಒಂದು 10-20% ನೀವು ಖರ್ಚು ಮಾಡ್ರಿ, ನೀವು 1-2 ಲಕ್ಷ ರೂಪಾಯಿ ಆದಾಯಕ್ಕೆ ಏನು ಕಡಿಮೆ ಇಲ್ಲ. ಅದಕ್ಕೆ ಹಸ್ತಾಬಾರದಾಗ ನೀವು ಬೆಳೆಯನ್ನು ತಗೊಂಡ್ರಿ ಅಂತಂತಂದ್ರೆ ನಿಮ್ಗೆ ಕರೆಕ್ಟ್ ಬ್ಯಾಸಗಿ ಟೈಮ್ಕನ ಈ ಕಾಯಿಗಳು ಬರ್ತವೆ, ಮತ್ತೆ ಇದು ಕಜ್ಜಿ ರೋಗದ ಬಾಧೆನೂ ಕಡಿಮೆ ಇರ್ತದೆ, ಕೀಟ ರೋಗದ ಬಾಧೆನೂ ಕಡಿಮೆ ಇರ್ತದೆ, ನಾವು ಹೆಚ್ಚಿನ ಒಂದು ಆದಾಯನೂ ಗಳಿಸಬಹುದು. ಇನ್ನೊಂದು ಅಂಬೆ ಬಾರ್ ಅಂತೇಳಿ, ಅಂಬೆ ಬಾರ್ ಅಂದ್ರೆ ಯಾವಾಗಂದ್ರೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಾವು ಹೂ ಇಡಿಸಿದ್ವಿ ಅಂತಂದ್ರೆ ಜೂನ್ ಜುಲೈ ಟೈಮ್ದಾಗ ನಮ್ಗೆ ಕಾಯಿ ಬರ್ತದೆ. ಅವಾಗ ಅಗೇನ್ ಮಳೆಗಾಲ ಇರ್ತತಿ, ನಮ್ಗೆ ಜಾಸ್ತಿ ದುಡ್ಡು ಮಾರ್ಕೆಟ್ದಾಗ ರೇಟ್ ಸಿಗಂಗಿಲ್ಲ, ಮತ್ತು ಅವಾಗ ಸ್ವಲ್ಪ ಈ ಕಜ್ಜಿ ರೋಗದ ಬಾಧೆನೂ ಕೂಡ ಜಾಸ್ತಿ ಕಂಡು ಬರುತ್ತೆ ನಮಗೆ. ಅದಕ್ಕೆ ಈ ಹಸ್ತಾಬಾರದೊಳಗಡೆ ನಾವು ಏನಾದರೂ ಈ ನಿಂಬೆಯನ್ನು ತೆಗೆದುಕೊಂಡಿವಿ ಅಂತಂದ್ರೆ ನಾವು ಒಳ್ಳೆಯ ಒಂದು ಪ್ರಾಫಿಟನ್ನು ಗಳಿಸ್ಬೋದು. ಬಟ್ ಒಂದು ಸಮಸ್ಯೆ ಏನಪ್ಪ ಈ ಹಸ್ತಾಬಾರದೊಳಗಡೆ ನಾವು ನಿಂಬೆಯನ್ನು ಇದನ್ನು ಮಾಡಬೇಕು ಅಂತಂತಂದ್ರೆ ಆ ಟೈಮ್ದಾಗ ಮಳೆ ಆಗ್ತಿರ್ತದೆ. ಹಿಂಗಾರು ಮಳೆ ನಮ್ಮಲ್ಲಿ ಹಿಂಗಾರಿ ಬೆಳೆಗಳನ್ನು ನಾವು ಮೇನ್ ಮುಖ್ಯವಾಗಿ ಬೆಳೆಯೋದು. ಹಸ್ತಾ ಬೆಳೆ ಏನಾಗುತ್ತೆ, ಹಿಂಗಾರು ಮಳೆ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ ನಮಗೆ ನೈಸರ್ಗಿಕವಾಗಿ ವಿಶ್ರಾಂತಿ ಹೋಗಲ್ಲ, ಅಂದರೆ ಗಿಡಗಳು ಸ್ಟ್ರೆಸ್ ಆಗಲ್ಲ. ಈಗ ಈ ವರ್ಷ ಎಸ್ಪೆಷಲಿ ಭಾಳಷ್ಟು ನಿಂಬೆ ಗಿಡಗಳು ಹೂ ಬಿಡ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ನೀವು ಭಾಳಷ್ಟು ಮಂದಿ ಬರ್ತಾರೆ ನಮ್ಮಲ್ಲಿ ಪ್ರತಿ ದಿವಸ. ನಾನು ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರೋದ್ರಿಂದ ಒಂದು 15-20 ಜನರು ಬರ್ತಾರೆ, ನಿಂಬೆಯಲ್ಲಿ ಸರ್ ನಮಗೆ ಹೂ ಬಿಡ್ತಾ ಇಲ್ಲ ಈ ವರ್ಷ, ಒಟ್ಟೆ ಏನು ಮಾಡಿದ್ರು ಹೂ ಬಿಡ್ತಾ ಇಲ್ಲ, ಅದನ್ನು ಇದನ್ನು ಔಷಧ ತಂದು ಹೊಡಿತಿರ್ತಾರೋ. ಬಟ್ ಅದಕ್ಕೊಂದು ಟ್ರಿಕ್ ಇರುತ್ತೆ, ಅಂದರೆ ಯಾವ ಟೈಮ್ದಾಗ ನಾವು ಏನು ಮಾಡಬೇಕಲ್ಲ ಆ ಥರ ಮಾಡಿದರೆ ಆಟೋಮೆಟಿಕ್ ಹೂ ಬಿಡುತ್ತೆ. ನೀವು ಔಷಧವನ್ನು ಸಿಂಪರಣೆ ಮಾಡಿ ಬೇರೆಯಿಂದ ಹೊರಗಡೆಯಿಂದ ಟಾನಿಕ್ ಸಿಂಪರಣೆ ಮಾಡಿ ನಾವು ಹೂ ಹಿಡಿಸ್ತೇವೆ ಅನ್ನೋದೆಲ್ಲ ಸುಳ್ಳು ಮಾತು. ಅದಕ್ಕೇನು ಮಾಡಬೇಕು, ಈ ಹಸ್ತಾಬಾರದಲ್ಲಿ ಒಂದು ಸ್ವಲ್ಪ ಹೂ ಬಿಡೋತಕ್ಕಂಥ ಸಾಧ್ಯತೆ ಕಡಿಮೆ ಇರ್ತೈತಿ. ಅದನ್ನು ಹೂ ಹಿಡಿಸ್ಬೇಕಂದ್ರೆ ನಾವು ಸಿಸ್ಟಮೆಟಿಕ್ ಆಗಿ ಇದನ್ನು ಮಾಡಬೇಕು. ಯಾಕಂದರೆ ಈ ಯಾವಾಗಂದ್ರೆ ಈಗ ಸೆಪ್ಟೆಂಬರ್ ತಿಂಗಳ ಒಳಗಡೆ ನಮಗಿನ್ನೂ ಹಿಂಗಾರಿ ಮಳೆಗಳು ಜಾಸ್ತಿ ಆಗ್ತಿರ್ತವೆ, ಅವಾಗ ಗಿಡಕ್ಕೆ ಸ್ಟ್ರೆಸ್ ಆಗಂಗಿಲ್ಲ. ಆ ಟೈಮ್ದಾಗ ಏನು ಮಾಡಬೇಕು, ಸೈಕೋಸಿಲ್ ಅಂತೇಳಿ ಒಂದು ಕೆಮಿಕಲ್ಸ್ ಬರುತ್ತೆ ಗ್ರೋತ್ ರಿಟಾರ್ಡೆಂಟು, ಅಥವಾ ಅದಕ್ಕೆ ಲಿಯೋಸಿನ್ ಅಂತ ಕರಿತಿರೋ, ಅದನ್ನು 2 ml 1 liter ನೀರಿಗೆ ಹಾಕಿ 2 times 15 ದಿವಸ ಅಂತರ ಕೊಟ್ಟು 2 times ಸ್ಪ್ರೇ ಮಾಡಬೇಕು. ಅಂದರೆ ಸ್ವಲ್ಪ ಯಾವಾಗ ಮಾಡಬೇಕು, ಸೆಪ್ಟೆಂಬರ್ 1st ಮತ್ತು ಕೊನೆಯ ವಾರದಲ್ಲಿ ನೀವು ಇದನ್ನು ಸಿಂಪರಣೆ ಮಾಡಿದೆ ಅಂದ್ರೆ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗ್ತತಿ. ಆ ನಂತರ ಏನು ಮಳೆ ಆಗುವಾಗಂತ ನಾವು ಸ್ಟ್ರೆಸ್ ಮಾಡೋಕ್ಕಾಗಲ್ಲ. ಮಳೆ 1 time ಕಡಿಮೆ ನಿಂತು ಅಂದ್ರೆ ಈ ಅಕ್ಟೋಬರ್ 15 ನಂತರ ಮಳೆ ಆಗೋದು ಭಾಳ ಕಡಿಮೆ ಆಗಿಬಿಡ್ತದೆ. ಮಳೆ ನಿಂತು ಅಂದ್ರೆ ನಿಂಬೆ ಒಳಗಡೆ ಯಾರ್ಯಾರು ನಿಂಬೆ ಬೆಳೆಗಾರದ್ರಿ, ನೀರು ಬಿಡೋದು ಇಮಿಡಿಯೇಟ್ ಸ್ಟಾಪ್ ಮಾಡಿಬಿಡ್ಬೇಕು ನೀವು. ಯಾಕಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು 4 ವಾರ ಆದ್ರೂ ನೀವು ನಿಂಬೆಗೆ ನೀರು ಬಿಡೋದು ಬಿಟ್ಬಿಡ್ರಿ. ಅವಾಗ ಏನಾಗತ್ತೆ, ಪೂರ್ತಿ ಗಳಗಳ ಅಂದ್ರೆ ಅವಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಅಲ್ಲಿ 4 ವಾರ ನೀರು ಬಿಡೋದು ಬಿಟ್ಟು ಆ ನಂತರ ಇಮಿಡಿಯೇಟ್ ಚೆನ್ನಾಗಿ ಅವಕ್ಕೆ ಸ್ವಲ್ಪ ನೀರು ಕೊಡ್ರಿ, 2 ದಿವಸ ಕಂಟಿನ್ಯೂಸ್ ಆಗಿ ನೀರು ಕೊಟ್ರಿ ಅಂತಂದ್ರೆ ಪಲೌಡ್ ಬಾಯ್ ಈಗೇನು 2 ಸಲ ನೀವು ಲಿಯೋಸಿನ್ ಸ್ಪ್ರೇ ಮಾಡಿರ್ತೀರಿ, 2 ml 1 liter ನೀರಿಗೆ ಹಾಕಿ 4 ವಾರದನ್ನು ಸ್ಟ್ರೆಸ್ ಮಾಡಿ ಆ ನಂತರ ಏನು ನೀರು ಬಿಟ್ಟಿರ್ತಿರಲ್ಲ, ನೀರು ಬಿಟ್ಟು ಅಲ್ಲಿ ಅಗತಿ ಮಾಡಿರ್ತಲ್ಲ, ಚೆನ್ನಾಗಿ ಗೊಬ್ಬರ ಗಿಬ್ಬರ ಹಾಕ್ರಿ, ಸಾವಯವ ಗೊಬ್ಬರವನ್ನು ಹಾಕಿ, ನಂತರ ಇದೇನು ಸಿಟ್ರಸ್ ಸ್ಪೆಷಲ್ ಅಂತೇಳಿ ಬರ್ತೈತಲ್ಲ, ಇದನ್ನು ಏನು ಹೊಸ ಗ್ರೋತ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಲ್ಲ ನೆಕ್ಸ್ಟ್ ನೀರು ಕೊಟ್ಟಿಂದ, ಆ ಗ್ರೋತ್ ಆಗುವಂಥ ಟೈಮ್ದಾಗ ಈ ಸಿಟ್ರಸ್ ಸ್ಪೆಷಲ್ ಅಂತಕ್ಕಂಥದ್ದನ್ನು 1 liter ನೀರಿಗೆ 5 gram ಅಂದ್ರೆ 100 ಗಿಡಗಳಿದ್ವು ಅಂತಂದ್ರೆ 1 kg ಅಷ್ಟು ಬೇಕಾಗ್ತತಿ. ಇದು ಏನು ಭಾಳ ಕಾಸ್ಟ್ಲಿ ಏನಿಲ್ಲ, ಇದು ಇಲ್ಲಿ ಲೋಕಲ್ ರೈತರಿಗೆ ಸಿಗೋದಿಲ್ಲ ಅಂತೇಳಿ ನಾವು ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಇದನ್ನು ಒಂದು ಬ್ಯಾರಲ್ಗೆ ಒಂದು 1 kg ಅಷ್ಟು ಹಾಕಬೇಕು, 15-20 ನಿಂಬೆಹಣ್ಣಿನ ರಸ ಹಾಕಬೇಕು ಒಂದು ಬ್ಯಾರಲ್ಗೆ. ಒಂದು 5-10 ಶಾಂಪೂ ಚಿಟ್ಟನ್ನ ಚೆನ್ನಾಗಿ ನೀರಾಗ ಕಲಿಸಿ ಹಾಕಿ ಒಂದು 15 ದಿವಸ ಅಂತರದಾಗ 2 ಟೈಮ್ ಸ್ಪ್ರೇ ಮಾಡ್ರಿ. ಒಳ್ಳೆ ಒಂದು ಹೂ ಹಿಡಿತೈತಿ, ಹೂನು ಹಿಡಿತೈತಿ. ಹೂ ಹಿಡಿದಂತ ಏನು ಸಣ್ಣ ಕಾಯಿ ಆಗ್ತಿರ್ತಾವಲ್ಲ, ಕಾಯಿ ಕೂಡ ನಿಮ್ಗೆ ದೊಡ್ಡ ಸೈಜಿಗೆ ಬರ್ತಾವ, ಒಳ್ಳೆ ರಚಿನ್ ಬರ್ತಾವ. ನಿಮ್ಗೆ ಏಪ್ರಿಲ್ ಮೇ ಟೈಮ್ದಾಗ ಒಂದು ಒಳ್ಳೆ ಇಳುವರಿ ಬರ್ತೈತಿ. ಈ ರೀತಿ ಮಾಡಿದ್ರೆ ಮಾರ್ಕೆಟ್ದಾಗ ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನೀವು ಹಸ್ತಾಬಾರದಾಗ ಏನಾದ್ರು ನಿಂಬೆಹಣ್ಣು ಹಿಡಿದ್ರೆ ಅಂದ್ರೆ ಇದರಿಂದ ಒಳ್ಳೆ ಲಾಭವನ್ನು ಮಾಡ್ಕೋಬಹುದು. ಆದರೆ ನೀವು ಅಂಬೆ ಬಾರ್ದಾಗ ಹಿಡಿದ್ರೆ ಅಂದ್ರೆ ಜೂನ್ ಜುಲೈದಾಗ ಬರ್ತತಿ. ಅವಾಗ ಈ ಕಜ್ಜಿ ರೋಗ ಸಿಟ್ರಸ್ ಕ್ಯಾಂಕರ್ ಅಂತ ಕರಿತೀವಲ್ಲ, ಈ ಥರದ ಒಂದು ಹಾವಳಿ ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಹಸ್ತಾಬಾರದಾಗ ನೀವು ಬೆಳೆಯನ್ನು ತಗೊಳಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ. ಮತ್ತು ಈ ಒಂದು ನಿಂಬೆ ಬೆಳೆಗೆ ಸಂಬಂಧಪಟ್ಟಂಗೆ ಕೀಟ ಮತ್ತು ರೋಗಗಳ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾಗಿ ರೋಗಕ್ಕೆ ಬಂದ್ಬಿಡೋ ನಾವು, ಯಾಕಂದ್ರೆ ಭಾಳಷ್ಟು ರೈತರು ಹೇಳಿದ್ನಲ್ಲ ಅನ್ಅಟೆಂಡೆಡ್ ಆಗಿ, ನಿಂಬರ್ಗಿ ಸಾಹೇಬರು ಭಾಳ ಚಂದ ಹೇಳಿದ್ರು ಅವರು, ಹೊಲದಾಗ ನಿಂಬೆ ಗಿಡ ಹಚ್ಚಿ ಊರಾಗ ಕುಂತ್ರೆ ನಿಂಬೆಹಣ್ಣು ಯಾವತ್ತೂ ಬರಂಗಿಲ್ಲ. ಸ್ವಲ್ಪ ಅದಕ್ಕೆ ತಕ್ಕಂಗೆ ಸ್ವಲ್ಪ ನೀವು ಮಿನಿಮಮ್ ಮೇಂಟೆನೆನ್ಸ್ ಮಾಡಿದ್ರು ಕೂಡ ನೀವು ಬಂದೇ ಬರುತ್ತೆ. ಅದು ಒಂದೇದು ನೀರಿಂದು. ಈಗ ಮುಖ್ಯವಾದ ಸಮಸ್ಯೆ ಏನಂದ್ರೆ ಈ ಸಿಟ್ರಸ್ ಕ್ಯಾಂಕರ್ ಅಂತ ಇತ್ತು ಅಥವಾ ಚುಕ್ಕೆ ರೋಗ, ಇದು ಯಾವ ರೀತಿ ಬರುತ್ತೆ? ನೀವು ಎಲೆಗಳ ಮೇಲ್ಗಡೆ ನೀವು ಬೇಕಾದ ಏನು ವಿಜಯಪುರ ಜಿಲ್ಲೆ ಒಳಗೆ ಬೆಳೀತಾರಲ್ಲ, 100ಕ್ಕೆ ಹೇಳ್ತೀನಿ ನಾನು, ಒಂದು 70-80% ರೈತರು ಹೊಲ್ದಾಗ ಇದ್ರ ಪ್ರಾಬ್ಲಮ್ ಇದೇ ಇರ್ತದೆ. ಸ್ವಲ್ಪ ಪ್ರಮಾಣ ಆದ್ರೂ ಯಾವ ರೀತಿ ಇರುತ್ತೆ ಅಂದ್ರೆ ಎಲೆ ಮೇಲ್ಗಡೆ ಮೊದಲು ಸ್ಟಾರ್ಟಿಂಗ್ ಬರುತ್ತೆ, ಸಣ್ಣಗ ಚುಕ್ಕೆ ತರ ಆಗುತ್ತೆ, ಚುಕ್ಕೆ ತರ ಬಂದ್ಬಿಟ್ಟು ಅದ್ರ ಸುತ್ತ ಹಳದಿ ಕಲರ್ ಆಗುತ್ತೆ. ನಂತರ ನೀವು ಹಂಗ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂದ್ರೆ ಅವತ್ತು ಬೆಳ್ಕೊಂತ ದೌಡ್ ಹಾಕೋಂತ ಹೋಗ್ತತಿ, ಎಲೆ ಮೇಲ್ಗಡೆ ಎಲ್ಲ ಒಂಥರ ರಸ್ಟ್ ಬಂದಂಗ ಜಾಸ್ತಿ ಹಾಕೋಂತ ಹೋಗ್ತತಿ. ನಂತರ ಬರ್ಬರ್ತಾ ಏನಾಗುತ್ತೆ, ಕಾಂಡಗಳಿಗೆ ಬರ್ತೈತಿ, ಕಾಂಡಗಳಿಗೆ ಬಂದು ಗಟ್ಟಿ ಆದಂಗ ಆಗ್ತತಿ, ಹುಣ್ಣಾದಂಗ ಆಗ್ತತಿ. ನಂತರ ನೀವು ಏನಾದ್ರು ಹಣ್ಣಾಗೋ ಟೈಮ್ದಾಗ ಬಂತು ಅಂದ್ರೆ ಹಣ್ಣಿನ ಮ್ಯಾಗೆಲ್ಲ ಚುಕ್ಕಿ ಚುಕ್ಕಿ ಚುಕ್ಕಿ ಚುಕ್ಕಿ ಕಡಕ್ ಸ್ಟಾರ್ಟ್ ಮಾಡ್ತೈತಿ. ಆ ರೀತಿ ಚುಕ್ಕೆ ಬಂತು ಅಂದ್ರೆ ಮಾರ್ಕೆಟ್ದಾಗ ಅಂತಂದ್ರೆ ಡಿಮ್ಯಾಂಡ್ ಎಲ್ಲ ಹೋಗ್ಬಿಡ್ತದೆ. ಯಾರು ನೀವು 1,000 ರೂಪಾಯಿಗೆ ತೊಗೊಳೋರು ಅದನ್ನ 500 ರೂಪಾಯಿಗೂ ಯಾರು ಮಾತಾಡ್ಸಂಗಿಲ್ಲ. ನೀವು ಅದು ನೀವು ಅದನ್ನೇನಾದ್ರು ಇದೇನು ಭಾಳ ಬರಂಗಿಲ್ಲ ಅಂತ ಬಿಟ್ಟರೆ ಅಂದ್ರೆ ಭಾಳಷ್ಟು ನಿಮ್ಗೆ ಹಾನಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಯಾವಾಗ ಸ್ಟಾರ್ಟಿಂಗ್ ಇರುತ್ತಲ್ಲ ಅವಾಗಲೇ ನೀವು ಔಷಧ ಸಿಂಪರಣೆ ಮಾಡಬೇಕು. ಔಷಧ ಸಿಂಪರಣೆ ಮಾಡೋದಾದ್ರೆ ಯಾವ ಔಷಧ ಸಿಂಪರಣೆ ಮಾಡಬೇಕು? ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ, ಇದಕ್ಕೆ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಂತ ಹೇಳಿ ಸಿಗುತ್ತೆ, ಅಥವಾ ಬ್ಯಾಕ್ಟೀರಿಯಾ ನಾಶಕ. 1/2 ಗ್ರಾಮ್ 1 ಲೀಟರ್ ನೀರಿಗೆ, ಇದ್ರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಥವಾ ಬ್ಲೂ ಕಾಪರ್ ಅಂತ ಏನು ಕರಿತಿರಲ್ಲ ಅದನ್ನು 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ 2 ಸಲ ಸಿಂಪರಣೆ ಮಾಡ್ರಿ ನೀವು ಸಾಕು. 15 ದಿವಸ ಅಂತರದಲ್ಲಿ 2 ಸಲ ಸಿಂಪರಣೆ ಮಾಡಿದ್ರಂದ್ರೆ ಈ ಒಂದು ಕಿಡ ಈ ರೋಗವನ್ನು ಹತೋಟಿ ಮಾಡಬಹುದು. ಇದ್ರ ಜೊತೆಗೆ ಇದು ಬರಕ್ಕೆ ಇನ್ನೊಂದು ಕಾರಣ ಅಂದ್ರೆ ಈಗ ನಾವು ಅಂಬೆ ಬಾರ್ದಾಗ ಜಾಸ್ತಿ ಬರ್ತದೆ ಅಂದ್ರೆ ಬಹಳಷ್ಟು ಜನ ರೈತರು ಈ ಕೆನಾಫಿ ಅಂತೀವಿ ನಾವು, ನೆಲಕ್ಕೆ 10 ಮಟನ್ ಬಿಟ್ಬಿಟ್ಟಿರ್ತಾರೆ. ಅವ್ನು ಏನ್ ಕಟ್ಟು ಮಾಡಂಗಿಲ್ಲ, ನೆಲಕ್ಕೆ ಹತ್ತು ಹಂಗೆ ಎಲ್ಲಿ ಇತ್ತು ಅಂತಂದ್ರೆ ಏನಾಗುತ್ತೆ, ಮುಂಗಾರು ಮಳೆ ಬಂದು ಏನು ಬೀಳ್ತತ್ತಿಲ್ಲ, ಬಿದ್ದು ಈ ಮಳೆ ಹನಿಗಳು ಬಿದ್ದು ಭೂಮಿಗೆ ಟಚ್ ಆಗಿ ಹೊಳೆ ಏನು ಎಲೆ ಮೇಲ್ಗಡೆ ಬಿದ್ದು ಅಂತಂದ್ರೆ ಅವಾಗ ಕೂಡ ಇದು ಆ ಎಲೆಗಳಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಬುಡುಗಡೆ ಏನೇನು ಇರ್ತಾವಲ್ಲ ಆ ಬ್ರಾಂಚಸ್ ಕಟ್ ಮಾಡಿ ಮಿನಿಮಮ್ ಒಂದು 2-3 ಫೂಟ್ ಆದರೂ ಭೂಮಿ ಬಿಟ್ಟು ಎತ್ತರಕ್ಕೆ ನೀವು ಸ್ವಲ್ಪ ಕೆನಾಪಿ ಮೇಂಟೈನ್ ಮಾಡ್ರಿ. ನಂತರ ಒಂದು ಸುರುಳಿ ಪೂಚಿ ಕೀಟ ಬರುತ್ತೆ ಇದರಲ್ಲಿ. ಆ ಸುರುಳಿ ಪೂಚಿ ಕೀಟ ಏನಪ್ಪ ಏನು ಹೊಸ ಚಿಕ್ರ ಬರಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಬರುತ್ತೆ. ಎಲೆ ಮೊದಲು ಎಲೆ ಕೆಳಗಡೆ ಭಾಗದಲ್ಲಿ ಹಾವಿನ ಗಿರಿ ಹಂಗ ಬರಕ್ ಸ್ಟಾರ್ಟ್ ಮಾಡ್ತೈತಿ. ಹೊಸ ಚಿಗ್ರ ಬಂದಾಗ ಬರ್ಬರ್ತಾ ಎಲೆ ಎಲ್ಲ ಮುದುಡ್ಕೊಂಡು ಬಿರ್ಸಾಗಕ್ ಸ್ಟಾರ್ಟ್ ಮಾಡ್ತತಿ. ಆ ನಂತರ ಬಹಳ ಸಿವಿಯರ್ ಆಯ್ತಂತಂದ್ರೆ ಒಣಗಿ ಹೋಗ್ಬಿಡ್ತದೆ. ಆ ರೀತಿ ಆ ಸುಳಿ ಪೂಚಿ ಕೀಟನು ಕೂಡ ಈ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವನ್ನ ಹೆಚ್ಚಿಗೆ ಮಾಡ್ತೈತಿ. ಇದು ಸಿಟ್ರಸ್ ಕ್ಯಾಂಕರ್ ಅನ್ನ ಸ್ಪ್ರೆಡ್ ಮಾಡಕ್ ಅದು ಒಂದು ಪ್ರಮುಖವಾದಂತ ಕಾರಣ. ಆದಷ್ಟು ಆ ಸುಳಿ ಪೂಚಿ ಕೀಟವನ್ನು ಕೂಡ ನೀವು ಹತೋಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಮೊದಲ ಏನು ಹೊಸ ಚಿಗರ್ ಬಂದಾಗನ ಆ ಸುಳಿ ಪೂಚಿ ಕೀಟ ಹತೋಟಿ ಮಾಡ್ಬೇಕಂದ್ರ ಈ ಇಮಿಡಾಕ್ಲೋಪಿಡ್ ಅಂತೇಳಿ ಒಂದು ಬರುತ್ತೆ, ಅದನ್ನ 0.5 ml 1 ಲೀಟರ್ ನೀರಿಗೆ, ಅಥವಾ ಥಯೋಮಿಥಾಕ್ಸಾಮ್ ಅಕ್ಟ್ರ ಅಂತೇಳಿ ಬರುತ್ತೆ, ಅದನ್ನು ಕೂಡ 0.3 ಗ್ರಾಮ್, ಅಥವಾ ಸೈಂಟ್ರಿನ್ ಇಲ್ಲಿ ಪ್ರೋಲ್ ಅಂತ ಬರುತ್ತೆ ಹೊಸ ಕೆಮಿಕಲ್ಸ್, ಅದನ್ನು ಕೂಡ ಒಂದು 0.5 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರಿ ಅಂದ್ರೆ ಈ ಸುಳಿ ಪೂಚಿ ಕೀಟವನ್ನು ಹತೋಟಿ ಮಾಡಬಹುದು ನಾವು. ಆ ಸುಳಿ ಪೂಚಿ ಹತೋಟಿ ಮಾಡಿದ್ರೆ ಅಂದ್ರೆ ಈ ಬ್ಯಾಕ್ಟೀರಿಯಲ್ ಕ್ಯಾಂಕರ್ಸ್ ಅನ್ನ ಜಾಸ್ತಿ ಸ್ಪ್ರೆಡ್ ಆಗದಂಗ್ ಕೂಡ ನಾವು ತಡೆಗಟ್ಟಬಹುದು. ಇದು ಒಂದನೇದು, ಮತ್ತು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ, ಬಹಳ ಸಿವಿಯರ್ ಆಗಿ ಎಫೆಕ್ಟ್ ಆಗಿತ್ತು ಗಿಡಗಳು ಅಂದ್ರೆ ಇದನ್ನ ಒಂದು 3-4 ಟೈಮ್ ಮಾಡಬೇಕು. ಒಂದೇ ಟೈಮಕ್ಕೆ ಹತೋಟಿ ಆಗಲ್ಲ, ಯಾಕೆ ಬಹಳ ಆಳವಾಗಿ ಹೋಗಿರ್ತೈತಿ. ಎರಡನೇ ಪ್ರಮುಖ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ಸಿಡಿ ಹೈದು. ಈ ವರ್ಷ ಅಂತ ಬಹಳಷ್ಟು ಏರಿಯಾದಾಗ ನಾವು ನೋಡ್ತಾ ಇದ್ದೀವಿ, ಕೆಲವೊಂದಷ್ಟು ಏರಿಯಾದಾಗ ಏನಂದ್ರೆ ಇಡೀ ತೋಟವನ್ನ ನಾವು ಜಿಸಿಬೇತ್ ಕಿಚ್ಚಿ ಒಗಿತಾ ಇದ್ದಾರೆ. ಯಾಕಂದ್ರೆ ವರ್ಷ ಒಂದು 10-15 ಗಿಡಗಳು ಹಂಗ ಸಿಡಿ ಹಾಯ್ತಾನೆ ಇರ್ತಿರ್ತಾವ. ಅದಕ್ಕೆ ಬಹಳಷ್ಟು ಜನ ರೈತರು ಬರ್ತಾರೆ ನಮ್ಮಲ್ಲಿ. ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ ನೀರಿನ ಮ್ಯಾನೇಜ್ಮೆಂಟ್, ನೀರಿನ ಮೇಂಟೆನೆನ್ಸ್ ಒಂದು ನಿಂಬಿ ಒಳಗೆ ತಿಳಿಯಿತು ಅಂತಂದ್ರೆ ಈ ಎಲ್ಲ ರೋಗಗಳಿಂದ ನೀವು ಅದನ್ನು ದೂರ ಇಡಬಹುದು. ಏನ್ ಮಾಡ್ತೀರಿ, ಡೈರೆಕ್ಟ್ ಬಡ್ಡಿಗೆ ಬಿಡಕ್ ಸ್ಟಾರ್ಟ್ ಮಾಡಿದ್ರೆ ಬಡ್ಡಿಗೆ ಹತ್ತುವಂಗ ನೀರು ಹೊಂಟು ಅಂದ್ರೆ ಸಿಡಿ ಆಗಿ ಸ್ಟಾರ್ಟ್ ಆಗ್ತೈತೆ. ಈ ಸಿಡಿ ಹಾಯಕ್ಕೆ ಪ್ರಮುಖವಾಗಿ 3 ಕಾರಣಗಳಿರ್ತಾವ. ಒಂದು, ನೀವು ಡೈರೆಕ್ಟ್ ಬಡ್ಡಿಗೆ ಹತ್ತುವಂಗ ನೀರು ಬಿಡುದು, ಮತ್ತೆ ಭೂಮಿಯಲ್ಲಿ ಈ ಸಿಲಿಂಡರ್ ಪ್ರಮಾಣ, ಈ ಪೈಟಪ್ತರ ರೂಟ್ರಾಟ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗತ್ತೆ. ನಂತರ ಕೆಲವೊಂದಷ್ಟು 1/2 ಗಿಡ ಒಣಗಿರ್ತೈತಿ, 1/2 ಗಿಡ ಚೆನ್ನಾಗಿರ್ತೈತಿ. ಆ 1/2 ಗಿಡ ಒಣಗಿರ್ತೈತೆ, ಅದನ್ನ ಏನ್ ಮಾಡ್ತೀರಿ, ಕೊಡ್ಲಿ ತಂದು ಹೊಡೆದ್ ಬಿಡ್ತಾರೆ, ಬಿರ್ಸಿರ್ತೈತೆ ಅಂತೇಳಿ. ಕೊಡ್ಲಿ ತಂದು ಹೊಡೆ ಅಂತ ಹೆಂಗ್ ಬೇಕಾದ್ರೆ ಸಿಳಿ ಬಿಡ್ತಾರೆ, ಅಥವಾ ಒಂದು ಬ್ರಾಂಚ್ ಒಣಗಿರ್ತೈತಿ, ಅದನ್ನ ಕೊಡ್ಲಿ ತಂದು ಹೊಡೆದ್ರಿ ಅಂದ್ರೆ ಸಿಳಿ ಬಿಡ್ತೈತೆ. ಅದನ್ನ ಹಂಗ ಬಿಟ್ಬಿಡ್ತೀರಿ, ಅದ್ರ ಮುಖಾಂತರ ಏನಾಗತ್ತೆ, ಈ ಫಂಗಸ್ ಎಲ್ಲ ಅಟ್ಯಾಕ್ ಆಗಿ ಮತ್ತೆ ಇಡೀ ಗಿಡನ ಒಂದ್ಕೋತ ಬಂದ್ಬಿಡ್ತದೆ. ಮತ್ತೆ ಯಾವುದೇ ರೀತಿ ಅದ್ರ ಮೇಂಟೆನೆನ್ಸ್ ಮಾಡಂಗಿಲ್ಲ, ಸರಿಯಾದ ಅದಕ್ಕೆ ಪೋಷಕಾಂಶಗಳನ್ನು ಒದಗಿಸಂಗಿಲ್ಲ, ಅದಕ್ಕೆ ಅದು ವರ್ಷ ವರ್ಷ ಜಾಸ್ತಿ ಆಗುತ್ತೆ. ಮತ್ತೆ ನೀರು ಹಸಿ ಏನಾಗಿರ್ತದೆ, ಕೌಲಿ ಮಾಡ್ಕೊಂಡು ಬಿಟ್ಟಿರ್ತಾರೋ ಆ ಗಿಡದಾಗಿಂತ ನೀರು ಹರಿದು ಮತ್ತೆ ಮುಂದಿನ ಗಿಡಕ್ಕೆ ಹೋಗ್ಬಿಡ್ತದೆ. ನೀರಿನ ಮುಖಾಂತರನು ಕೂಡ ಅದು ಇಲ್ಲಿ ಮಣ್ಣಿನೊಳಗಿರ್ತತಿ, ಅದು ಹರ್ಕೊಂಡು ಹೋಗಿ ನೆಕ್ಸ್ಟ್ ಗಿಡಕ್ಕೆ ಹೋಗುವಂತ ಸಾಧ್ಯತೆನೂ ಇರುತ್ತೆ. ಅದಕ್ಕೆ ಇವನ್ನೆಲ್ಲ ಮೊದಲು ಮ್ಯಾನೇಜ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ, ಮೊದಲು ನೀರನ್ನ ಆದಷ್ಟು ಗಿಡ ಬಿಟ್ಟು ದೂರ ಬಿಡಕ್ಕೆ ಪ್ರಯತ್ನ ಮಾಡಿ, ಒಟ್ಟ ಬೆಡ್ಡಿಗೆ ಎತ್ತುವಂಗ ಮಿನಿಮಮ್ ಬಿಡಲೇಬಾರ್ದು. ಮತ್ತೆ ಮುಂಚಿತವಾಗಿ ಏನ್ ಮಾಡ್ರಿ, ಚೆನ್ನಾಗಿ ಅಗತಿ ಮಾಡಿ ನೀವೇನ್ ತಿಪ್ಪೆ ಗೊಬ್ಬರ ಹಾಕ್ತಿರ್ತೀರಲ್ಲ, ಆ ಟೈಮ್ನಲ್ಲಿ ತಿಪ್ಪೆ ಗೊಬ್ಬರ ಈ ಜೊತೆಗೆ ಪ್ರತಿ ಒಂದು ಎಕರೆಗೆ ಒಂದ್ ಎರಡು ಕ್ವಿಂಟಲ್ ಅಷ್ಟು ಬೇವಿನ ಹಿಂಡಿ ನಮ್ಮ ಇಲ್ಲಿ ಇಟ್ನಳ್ಳಿ ಫಾರ್ಮ್ ನಲ್ಲಿ ನಿಮಗೆ ಟ್ರೈಕೋಡರ್ಮಾ ಅಂತೇಳಿ ಸಿಗುತ್ತೆ. ಟ್ರೈಕೋಡರ್ಮಾ ಒಂದ್ 3 ಕೆಜಿ, ಒಂದು ಸಿಡೋಮೋನಾಸ್ ಅಂತೇಳಿ ಸಿಗುತ್ತೆ ಬ್ಯಾಕ್ಟೀರಿಯಾ, ಅದೊಂದೊಂದು 3 ಕೆಜಿ. ಇದ್ರ ಜೊತೆಗೆ ಕೆಲವೊಂದಷ್ಟು ಭಾಗದಲ್ಲಿ ಈ ನಿಮ್ಯಾಟೋಡ್ ಜಂತುಳ ಅಂತೇಳಿ ಹೇಳ್ತೀವಲ್ಲ, ಅದರ ಬಾಧೆಯನ್ನು ಕೂಡ ಕಂಡು ಬರ್ತಾ ಇದೆ ನಿಮ್ಮ. ಅದು ಒಂದು ಸಿಡಿಯಾಗಕ್ಕೆ ಪ್ರಮುಖವಾದಂತ ಕಾರಣ. ಅದಕ್ಕೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಲ್ಲಿ ಪೆಸಿಲೋಮೈಸಸ್ ಲಿಲಿಯಾನ್ಸನ್ಸ್ ಅಂತೇಳಿ ಒಂದ ಪುಡಿ ಸಿಗುತ್ತೆ. ಇವುಗಳನ್ನ ತಿಪ್ಪೆ ಗೊಬ್ಬರದಾಗ ಕಲಿಸಿ ಚೆನ್ನಾಗಿ ಒಂದ್ 10-15 ದಿವಸ ಮೊದಲ ಕಲಿಸಿಡ್ರಿ. ನಂತರ ನೀವು ಏನ್ ಅಗತಿ ಮಾಡಿ ಹಾಕ್ತಿರ್ತಿರಲ್ಲ, ಆ ಟೈಮ್ ಎಲ್ಲಾ ಗಿಡಗಳಿಗೆ ಹಾಕ್ರಿ. ಈ ಸಿಡಿ ಆಯ್ತಕ್ಕಂತ ಸಮಸ್ಯೆಗಳನ್ನ ಮುಂಬರದಲ್ಲಿ ಕಡಿಮೆ ಮಾಡಬಹುದು ನೀವು. ಪ್ರಿಕಾಷನರಿ ಮೆಜರ್ಸ್ ಆಲ್ರೆಡಿ ಒಂದ್ ಟೈಮ್ ಬಂದಿತ್ತು ಅಂತಂದ್ರೆ ಇದು ಸಿಡಿಯಾ ಇದು ಒಣಗುವಂತದ್ದು, ಅವಾಗ ಏನ್ ಮಾಡ್ಬೇಕು, ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ ಬರ್ತಲ್ಲ, ಇದನ್ನ 3 ಗ್ರಾಮ್ 1 ಲೀಟರ್ ನೀರಿಗೆ ಪ್ಲಸ್ ಅದರ ಜೊತೆಗೆ ಕಾರ್ಬನ್ ಡೈಜಿಯಂ ಈ ಬಾವಿಸ್ಟಿನ್ ಅಂತೀವಲ್ಲ ನಾನು, ಅದನ್ನ 1 ಗ್ರಾಮ್ ಇವನ್ ಎರಡೂ ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು, ಒಂದ್ ಬ್ಯಾರಲ್ ಕಾದ್ರೆ ಅದೊಂದು 1/2 ಕೆಜಿ, ಇದೊಂದ 200 ಗ್ರಾಮ್ ಬಾವಿಸ್ಟಿನ್, 1/2 ಕೆಜಿ ಸಿಓಸಿನ ಒಂದ್ ಬ್ಯಾರಲ್ ಕಲಿಸ್ರಿ. ಎಲ್ಲೆಲ್ಲಿ ಸಿಡಿ ಹಾಯಕತ್ತವಲ್ಲಿ ಗಿಡಗಳು ಅದಕ್ಕೆ, ಮತ್ತೆ ಅದ್ರ ಸುತ್ತಮುತ್ತಲಿನ ಗಿಡಗಳಿಗೆ ಸುಮಾರು 5-6 ಲೀಟರ್ ನೀರು ಬಡ್ಡಿಗೆ ತಪ ತಪ್ಪ ಅನ್ನಂಗ ಬಡ್ಡಿ ಸುತ್ತಮುತ್ತ ಎಲ್ಲ ನೀವು ಹಾಕ್ಬೇಕು. ಅಂದ್ರೆ ಆ ಮಣ್ಣಿನಿಂದ ಈ ಒಂದು ರೋಗ ಜಾಸ್ತಿ ಬರ್ತಿರ್ತೈತಿ ಅವೆಲ್ಲ. ಅದನ್ನ ಒಂದ್ 2 ಟೈಮ್ ಮಾಡಿರಿ, ಒಂದ್ 15 ದಿವಸಗೆ ಅಂತರದಲ್ಲಿ 2 ಟೈಮ್ ನೀಟಾಗಿ ಒಂದ್ 5-6 ಲೀಟರ್ ಹಾಕಿದ್ರಿ ಅಂತಂದ್ರೆ ಈ ರೋಗದ ತೀವ್ರತೆ ಕಡಿಮೆ ಆಗತ್ತೆ. ಮತ್ತೆ ಏನು ಒಣಗಿದಂತ ಟೊಂಗಿಗಳ ಎಲ್ಲೆಲ್ಲಿರ್ತಾವೋ ಅವುಗಳನ್ನ ಈ ಕರಗಸ್ತೊಂದ್ ಕೊರೀರಿ, ಕೊಡ್ಲಿಲ್ಲ ಹೊಡಿಬಾರ್ದು, ಕರಗಸ್ತೊಂದು ಚೆನ್ನಾಗಿ ಕಟ್ ಮಾಡಿ ಎಲ್ಲಿ ಕಟ್ ಮಾಡಿರ್ತಿರ್ಲ ಆ ಒಂದ್ ಭಾಗದಲ್ಲಿ ಈ ಬೋಡೆಕ್ಸ್ ಪೇಸ್ಟ್ ಅಂತೇಳಿ ಬರ್ತದೆ. ಬೋಡೆಕ್ಸ್ ಪೇಸ್ಟ್ ಅನ್ನ ಹಚ್ಚಬೇಕು, ಅಥವಾ ಅದಾಗ್ಲಿಲ್ಲ ಅಂತಂದ್ರೆ ಈ ಸಿಓಸಿನ 1 ಲೀಟರ್ ನೀರ್ದಾಗ ಒಂದ್ 50 ಗ್ರಾಮ್ ಸಿಓಸಿ ಹಾಕ್ರಿ, ಸ್ವಲ್ಪ ಶಗಣಿ ತಗೊಂಡು ಅದನ್ನ ಪೇಸ್ಟ್ ತರ ಮಾಡಿ ಎಲ್ಲಿ ಕಟಾವ್ ಮಾಡಿರ್ತಿರ್ಲ ಆ ಒಂದ್ ಭಾಗಕ್ಕೆ ಹಾಕಿದ್ರಿ ಅಂತಂದ್ರೆ ಅಲ್ಲಿಂದ ಫರ್ದರ್ ನಿಮಗ ಫಂಗಸ್ ಎಲ್ಲ ಎಂಟ್ರಿ ಆಗಿ ಜಾಸ್ತಿ ಗಿಡ ಒಣಗುವಂತ ಸಾಧ್ಯತೆ ಕಡಿಮೆ ಇರ್ತದೆ. ಮತ್ತ ನೀರ್ ಹರಿದು ಹೋಗ್ತಿತ್ತು ಆ ಗಿಡದಿಂದ ಬೇರೆ ಗಿಡಕ್ಕೆ ಅಂತಂದ್ರೆ ಸ್ಟಾಪ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿರಿ, ಮತ್ತ್ ಬೇರೆ ಕಡೆಯಿಂದ ಅದಕ್ಕೆ ನೀರ್ ಕೊಡ್ಕೊಂತ ಹೋಗ್ರಿ. ಹಿಂಗಂದ್ರೆ ಮುಂದಿನ ಗಿಡಗಳಿಗೆ ಫರ್ದರ್ ಸ್ಪ್ರೆಡ್ ಆಗಂಗಿಲ್ಲ ಅದು. ಸೊ ಈ ರೀತಿ ಮಾಡಿದ್ರೆ ಈ ಸಿಡಿ ಆಯುವ ರೋಗವನ್ನು ಹತೋಟಿ ಮಾಡಬಹುದು. ನಂತರ ತುದಿ ಬಹಳ ಒಣಕೊಂತ ಬರ್ತಾವೆ ಕೆಲವೊಂದಷ್ಟು ಗಿಡದಲ್ಲಿ, ಆ ತುದಿ ಆದಂತವನ್ನ ಸಾಧ್ಯ ಆದಷ್ಟೇ ಅವ್ನ ಕಟಾವ್ ಮಾಡಿ ಒಂದ್ ಸಿಓಸಿ 3 ಗ್ರಾಮ್ 1 ಲೀಟರ್ ಅಥವಾ ಒಂದು ಪಾಸಿಟೈಲ್ ಏಲ್ ಅಂತೇಳಿ ಬರ್ತದೆ ಅಲೈಟ್ ಅಂತೇಳಿ, 2.5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಒಂದು ಸ್ಪ್ರೇ ತಗೊಂಡ್ರಿ ಅಂದ್ರೆ ನೀವು ಸ್ಟಾರ್ಟಿಂಗ್ ಅನ್ನ ಅದೇನ್ ತುದಿ ತುದಿಯಿಂದ ಒಣಗುವಂತ ಬಹಳಷ್ಟು ಸಮಸ್ಯೆ ಇರ್ತಾವ. ನಿಂಬೆ ಒಲ್ಲ ನೀವು ಯಾರ ನಿಂಬೆ ತೋಟದವ್ರು ಇದ್ರೆ ನಿಮ್ಗೆ ಗೊತ್ತಾಗಿತ್ತು, ತುದಿಯಿಂದ ಒಣಗ್ ಬರ್ತಾವಲ್ಲ ಅವ್ನು ಕಟ್ ಮಾಡಿ ಎಲ್ಲಿ ಒಣಗಿರ್ತೈತೆ ಅಲ್ಲಿಕ್ಕಿಂತ ಒಂದು 1/2 ಇಂಚ್ ಹಿಂದ್ಗಡೆ ಕಟ್ ಮಾಡಿ ಅಲ್ಲಿ ಒಂದು ಅಲೈಟ್ ಅಂತೇಳಿ 2.5 ಗ್ರಾಮ್ 1 ಲೀಟರ್ಗೆ ಹಾಕಿ ಸ್ಪೇರ್ ಮಾಡಿದ್ರೆ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ, ಪರ್ದರ್ ನಿಮ್ಗೆ ಹೋಗಂಗಿಲ್ಲ. ನೀವು ಹಂಗ ಬಿಟ್ರಿ ಒನ್ ಬೈ ಒನ್ ಜಾಸ್ತಿ ನಾಕೊಂತ ಹೋಗುತ್ತೆ. ಇನ್ನೊಂದು ಪ್ರಮುಖ ಸಮಸ್ಯೆ ಏನಪ್ಪ ನಿಂಬೆ ಒಳಗಡೆ ಅಂತಂದ್ರೆ ಈ ಅಂಟು ಬಿಡುದು ಗಮೋಸಸ್ ಅಂತ ಹೇಳ್ಕೈತಿ ನಾವು. ಅದಕ್ಕೆ ಪ್ರಮುಖವಾದ ಕಾರಣನೂ ಅದು ನೀರಿನ ಮ್ಯಾನೇಜ್ಮೆಂಟ್. ನೀವು ಜಾಸ್ತಿ ನೀರು ಬಡ್ಡಿಗೆ ಹಾಕುವಂಗ ಬಿಡಾಕತ್ರಿ ಅಂತಂದ್ರೆ ಅಗೇನ್ ಸ್ಟಾರ್ಟ್ ಆಗ್ತದೆ. ಯಾವ ರೀತಿ ಕಾಣುತ್ತೆ ಅಂತಂದ್ರೆ ಮೊದಲ ಬಡ್ಡಿಗೆ ಅಲ್ಲೆಲ್ಲ ಸ್ವಲ್ಪ ನೀರಿಲ್ಲೇ ತೋದಂಗ್ ಕಾಣಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ದಿವಸ ಒಂದ್ 2-3-4 ದಿವಸ ಬಿಡಂತಲೇ ಅಲ್ಲಿ ಅಂಟು ಸೋರಕ್ ಸ್ಟಾರ್ಟ್ ಮಾಡ್ತದೆ. ಅಂಟು ಸೋರಿದಂಗ ಆಗಿ ಸಿವಿಯರ್ ಆಗಿ ಮತ್ತೆ ಗಿಡ ಒಣಗಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಹಂಗಿದ್ದಂತ ಸಮಯದಾಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಿ ಅಂಟು ಸೋರ್ತಿರ್ತೈತಲ್ಲ ಅಲ್ಲಿಕ್ಕಿಂತ ಒಂದ್ 1/2 ಇಂಚ್ ಮೇಲ್ಗಡೆ ಒಂದ್ ಬ್ಲೇಡ್ ತಗೋಬೇಕು ಅಥವಾ ಒಂದ್ ಚಾಕು ತಗೊಂಡು ಅದನ್ನ ಕೆರ್ ತೆಗಿಬೇಕು. ಚೆನ್ನಾಗಿ ಕೆರೆದು ತೆಗೆದ್ಬಿಟ್ಟು ಆ ಜಗಾಕನ ಇದ ಸೇಮ್ ಈ ಸಿಓಸಿ ಒಂದ್ 50 ಗ್ರಾಮ್ 1 ಲೀಟರ್ ನೀರಿಗೆ ಒಂದ್ 50 ಗ್ರಾಮ್ ಹಾಕ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಶಗಣಿ ತಗೊಂಡಿರ್ರಿ ಅಂದ್ರೆ ಒಂದು ಪೇಸ್ಟ್ ಬೋಡೆಕ್ಸ್ ಪೇಸ್ಟ್ ಇದ್ರೆ ಬೋಡೆಕ್ಸ್ ಪೇಸ್ಟ್ ಹಚ್ಚಿದಂತೆ ಬಹಳ ಒಳ್ಳೇದು. ಅದು ಮಾಡ್ಕೊಳಕ್ ಆಗ್ಲಿಲ್ಲ ಅಥವಾ ನಿಮ್ಗೆ ಆ ಟೈಮ್ದಾಗ ಅವೈಲೇಬಿಲಿಟಿ ಇಲ್ಲಲ್ಲ ಅಂದ್ರೆ ಕಡೆಗೆ ಇದನ್ನ ಏನ್ ತಯಾರು ಮಾಡಿರ್ತಲ್ಲ ಪೇಸ್ಟ್ ಅನ್ನ ಎಲ್ಲೆಲ್ಲಿ ಅಂಟ್ ಸಿಡಿ ಅಂಟ್ ಸಿಡಿ ಇದ ಅಂಟ್ ಸೋರ್ತಿರ್ತೈತಲ್ಲ ಆ ಒಂದ್ ಭಾಗಕ್ಕೆ ನೀಟಾಗಿ ಒರೆಸಿ ಬಿಟ್ರಿ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ, ಫರ್ದರ್ ಸ್ಪ್ರೆಡ್ ಆಗಂಗಿಲ್ಲ. ಸೊ ಆ ರೀತಿ ಮಾಡಿದ್ರಿಂದ ಈ ಸಿಟ್ರಸ್ ಗಮೋಸಿಸ್ ಅನ್ನೋಂತ ಒಂದ ರೋಗವನ್ನ ಹತೋಟಿ ಮಾಡಬಹುದು. ಇದ್ರ ಜೊತೆಗೆ ಕೀಟಕ್ಕೆ ಬಂದ್ಬಿಟ್ಟು ಅಂತಂದ್ರೆ ಒಂದು ಈ ಸುಳಿ ಪೂಚಿ ಏನ್ ಹೊಸ ಈ ಚಿಗರಿ ಏನ್ ಇರ್ತೈತಲ್ಲ ಆ ಟೈಮ್ದಾಗ ಬಹಳಷ್ಟು ಬರುತ್ತೆ. ಇದಕ್ಕೆ ನಿಮ್ಗೆ ಆಲ್ರೆಡಿ ನಾ ಹೇಳಿದೀನಿ ಈ ತಯೋಮೆಥಾಕ್ಸಾಮ್ ಅಂತಕ್ಕಂತ ಅಥವಾ ಇಮಿಡಾಕ್ರೋಪಿಡ್ ಅಥವಾ ಅಡಮೈರ್ ಅಂತೇಳಿ ಬರುತ್ತೆ, 0.3 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಸ್ಯಾಂಟ್ರಿನಿಲಿಪ್ರೋಲ್ ಅಂತೇಳಿ ಒಂದು ಕೆಮಿಕಲ್ಸ್ ಬರುತ್ತೆ, ಅದನ್ನು ಕೂಡ ಒಂದು 1/2 ಎಂಎಲ್ 1 ಲೀಟರ್ ನೀರಿಗೆ ಹಾಕಿ ಹೊಡೆದ್ರೆ ಅಂದ್ರೆ ಈ ಸುಳಿ ಪೂಚಿ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನ ಯಾವಾಗ ಹೊಡಿಬೇಕಂದ್ರೆ ಹೊಸ ಚಿಗರಿದ್ದಾಗ ಮಾತ್ರ ಹೊಡೆದ್ರೆ ನಿಮಗೆ ಚೆನ್ನಾಗಿ ಕಂಟ್ರೋಲ್ ಆಗ್ತತಿ. ಒಂದೇಳೆ ಆಲ್ರೆಡಿ ಬಲತ್ತು ಬಿರ್ಸ್ ಆಗಿತ್ತು ಅಂತಂದ್ರೆ ಎಲ್ಲಿ ಆ ಟೈಮ್ದಾಗ ಏನ್ ಹೊಡೆದ್ರು ಕೂಡ ವರ್ಕ್ ಆಗಂಗಿಲ್ಲ. ಯಾವಾಗಿದ್ರು ಹೊಸ ಚಿಗರ್ ಬರುವಾಗ ಹೊಡಿಬೇಕು. ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ಎರಡು, ಒಂದು ಸಿಟ್ರಸ್ ಕ್ಯಾಂಕರ್ನು ಕಂಟ್ರೋಲ್ ಮಾಡಬಹುದು, ಇದನ್ನು ಹತೋಟಿ ಮಾಡಬಹುದು. ಮೇಜರ್ ಎಲ್ಲಾ ಭಾಗದಲ್ಲಿ ಕೂಡ ನಿಮಗೆ ಸಿಟ್ರಸ್ ಇಲ್ಲ ಅಂತೇಳಿ ಬರುತ್ತೆ ಒಂದು. ಅದ್ರ ಜೊತೆಗೆ ಕೆಲವೊಂದಷ್ಟು ಭಾಗದಲ್ಲಿ ಈ ಏನು ಸಸ್ಯ ಏನು ಅಂತೇಳಿ ಕೇಳ್ತೀವಲ್ಲ ಅದರದ್ದು ಸಮಸ್ಯೆನೂ ಬಹಳಷ್ಟು ಇದೆ. ಇವೇನು ಮಾಡ್ತಾವು ಕಂಟಿನ್ಯೂಸ್ ಆಗಿ ಎಲೆಗಳಿಂದ ರಸವನ್ನು ಹೀರಿ ಎಕ್ಸ್ಟ್ರಾ ಒಂದು ಒಂದು ಅಂಟನ್ನು ಸರ್ವಿಸ್ತಾವ ಅಂದ್ರೆ ಹನಿ ಡಿವಿ ಅಂತೇಳಿ ಕರಿತೀವಿ. ಆ ಅಂಟ್ ಅನ್ನೋದು ಎಲೆ ಮೇಲೆಗಳೆಲ್ಲ ಬಿತ್ತು ಅಂದ್ರೆ ಈ ಅದ್ರ ಜೊತೆಗೆ ಈ ಧೂಳು ಎಲ್ಲ ಕುಡ್ಕೊಂಡ್ ಬಿಟ್ಟು ಅದು ಕರ್ರಗ ಜಿಗಿತರ ಆಗ್ಬಿಡ್ತದೆ. ಆ ಏನ್ ಎಲೆ ಮೇಲ್ಗಡೆ ಎಲ್ಲ ಪೂರ್ತಿ ಒಂಥರ ಸೂಟಿ ಮೋಲ್ಡ್ ಗ್ರೋತ್ ಬೆಳ್ಕೊಂಡ್ ಬಿಡ್ತು ಅಂತಂದ್ರೆ ಎಲೆಯಲ್ಲಿ ಅಂದ್ರೆ ಗಿಡಗಳಲ್ಲಿ ಎಲಿನ ಒಂದು ಪ್ರಮುಖವಾದಂತ ಆಹಾರ ತಯಾರಿಕೆ ಘಟಕ. ಅಲ್ಲಿ ಚೆನ್ನಾಗಿ ಆಹಾರ ತಯಾರಿಕೆ ಆತಂದ್ರೆ ಗಿಡಗಳೆಲ್ಲ ರುಜಾಗ್ತಾವ ರಚನೆ ಬರ್ತಾವ. ಅಲ್ಲಿ ಏನಪ್ಪ ಅಂದ್ರೆ ನೀವು ಎಲ್ಲ ಕಪ್ಪು ಕೋಟಿಂಗ್ ಜಿಗಿ ಬಿದ್ದ್ಬಿಡ್ತು ಅಂತಂದ್ರೆ ಅಲ್ಲಿ ಆಹಾರ ತಯಾರಿಕೆ ಫೋಟೋಸಿಂಥಸಿಸ್ ನಡೀದನೆ ಇಲ್ಲ. ಆಹಾರ ತಯಾರಿಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಗಿಡದ ಬೆಳವಣಿಗೆ ಸರಿಯಾಗಲ್ಲ, ಹೂ ಸರಿಯಾಗಿ ಬಿಡಂಗಿಲ್ಲ, ನಮ್ಗೆ ಸಾಕಷ್ಟು ಹಾನಿ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅನ್ನ ಸ್ವಲ್ಪ ಪ್ರಮಾಣದಾಗ ಎಲ್ಲೆಲ್ಲಿ ನಿಮ್ಗೆ ಜಿಗಿ ಬೆಳಕತ್ತು ಅಂತಂದ್ರೆ ಸೇಮ್ ಇದ ಇಮಿಡಾಕ್ಲೋಪಿಡ್ 0.3 ml ಅಥವಾ ಈ ಥಯೋಮೆಥಾಕ್ಸಾಮ್ 0.3 g 1 l ನೀರಿಗೆ ಅಥವಾ ನೀವು ಪಿಪ್ರೋನಿಲ್ ಅಂತೇಳಿ ಬರುತ್ತೆ, ಪಿಪ್ರೋನಿಲ್ ಕೂಡ 1 ml 1 l ನೀರಿಗೆ ಹಾಕಿ ಸಿಂಪರಿ ಮಾಡಿದ್ರಂತ ಈಸಿಯಾಗಿ ಕಂಟ್ರೋಲ್ ಆಗಿಬಿಡ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಬರುವಂತ ಟೈಮ್ದಾಗ ಹತೋಟಿ ಮಾಡ್ಬೋದು ನೀವು, ಅಂದ್ರೆ ಈ ಒಂದು ಜಿಗಿ ಬೀಳ್ತಕ್ಕಂತ ಒಂದು ಇದನ್ನ ಈಸಿಯಾಗಿ ಹತೋಟಿ ಮಾಡ್ಬೋದು. ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್, ಕೆಲವೊಂದಷ್ಟು ಜನ ನೋಡಿರ್ತೀರಿ ನೀವು ನಿಂಬೆ ಕಾಯಿಗಳಲ್ಲಿ ರಿಂಗ್ ಮೆಥಡ್ದಾಗ ಈ ಥ್ರಿಪ್ಸ್ ಪ್ರಾಬ್ಲಮ್ ಒಂದು ಜಾಸ್ತಿ ಇರ್ತದೆ. ಎಲಿ ಮೇಲ್ಗಡೆ ಯಾವ ರೀತಿ ಕಾಣ್ತದೆ, ಎಲಿ ಮುದಡ್ದಂಗೆ ಕಾಣುತ್ತೆ. ಕಾಯಿದ ಮ್ಯಾಗ ನೋಡಿದ್ರಿ ಅಂತಂದ್ರೆ ಒಂಥರ ಮೇಲಿನ ಭಾಗದಲ್ಲಿ ರಿಂಗ್ ಟೈಪ್ ಬೀಳ್ತತಿ, ಮತ್ತೆ ಎಲ್ಲಿ ಬೇಕಲ್ಲೆಲ್ಲಿ ಕೆರ್ದಂಗ್ ಕೆರ್ದಂಗ್ ಆಗಿ ಒಂದು ಬೂದಿ ಕಲರ್ ಆಗಿರ್ತತಿ. ಈ ಥ್ರಿಪ್ಸ್ ನುಸಿ ಅಂತಕ್ಕಂಥದಲ್ಲಿ ಬಲಗಡೆ ದವಡಿ ಇರೋದಲ್ಲ, ಎಡಗಡೆ ದವಡಿ ಒಂದೇ ಇರುತ್ತೆ. ಆ ದವಡಿ ಮುಖಾಂತರ ಅದು ಕೆರಿತತಿ, ಹಿಂಗೆ ಎಲ್ಲೆಲ್ಲಿ ಕೆರೆದಿರ್ತಲ್ಲ ಅಲ್ಲಿ ಮಾರ್ಕ್ ಬಿದ್ದು ಒಂಥರ ಬೂದಿ ಕಲರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಭಾಳ ಸಿವಿಯರ್ ಆಯ್ತಂತಂದ್ರೆ ನೀವು ಹಣ್ಣಿನ ಮೇಲ್ಗಡೆ ಭಾಳ ಸಿವಿಯರ್ ನಿಮ್ಗೆ ಅದ ಎಫೆಕ್ಟ್ ತೋರಿಸ್ತತಿ. ಅಂತ ಹಣ್ಣುಗಳನ್ನು ನೀವು ಮಾರ್ಕೆಟ್ ಮಾಡಕ್ ಹೋದ್ರಿ ಅಂತಂದ್ರೆ ಮಾರ್ಕೆಟ್ದಾಗ ಡಿಮ್ಯಾಂಡ್ ಭಾಳ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ. ಯಾಕಂದ್ರೆ ಒಳ್ಳೆಯ ಒಂದು ರಚನೆ ಇತ್ತು, ಗ್ರೀನ್ ಕಲರ್ ಇತ್ತು ಅಂದ್ರೆ ಅಥವಾ ಥ್ರಿಪ್ಸಿಂದ ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಬಿರ್ಸ್ ಆಗಿಬಿಡ್ತತಿ, ಅಲ್ಲೆಲ್ಲೆಲ್ಲೇ ಮಾರ್ಕ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾವ. ಆ ರೀತಿ ಇತ್ತಂದ್ರೆ ಮಾರ್ಕೆಟ್ದಾಗ ನಿಮ್ಗೆ ಯಾವುದೇ ಡಿಮ್ಯಾಂಡ್ ಇರಂಗಿಲ್ಲ. ಅದಕ್ಕೋಸ್ಕರ ಈಗ ಏನು ನೀವು ಸ್ಟಾರ್ಟಿಂಗ್ದಲ್ಲಿ ಈ ಸುಳಿ ಪೂಚಿ ಕೀಟವನ್ನು ಹತೋಟಿ ಮಾಡೋಕೆ ಸಿಂಪರಿ ಮಾಡಿರ್ತಿಲ್ಲ, ಆ ಔಷಧ ಸಿಂಪರಿ ಮಾಡಿದ್ರೆ ಇದು ಕೂಡ ಹತೋಟಿ ಆಗ್ತತಿ. ಕೆಲವೊಂದು ಭಾಗದಲ್ಲಿ ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಿತ್ತಲ್ಲ, ಅಲ್ಲಿ ಈ ಥಯೋಮೆಥಾಕ್ಸಾಮು ಅಥವಾ ಈ ಕೆಲವೊಂದಷ್ಟು ಈ ಪಿಪ್ರೋನಿಲ್ 1 ml 1 l ನೀರಿಗೆ ಅಥವಾ ಸ್ಪೈನೋಸ್ಯಾಡ್ ಅಂತೇಳಿ ಬರುತ್ತೆ, ಸ್ಪೈನೋಸ್ಯಾಡ್ ಕೂಡ 0.1 ml 1 l ನೀರಿಗೆ ಹಾಕಿ ನೀವು ಸಿಂಪರಿ ಮಾಡಿದ್ರೆ ಅಂದ್ರೆ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ನಿಂಬೆಯಲ್ಲಿ ಈ ಹೊಸದಾಗಿ ಏನು ಪ್ಲಾಂಟಿಂಗ್ ಮಾಡಿರ್ತಾರೋ ಅಥವಾ ಈ ನರ್ಸರಿ ಒಳಗಡೆ ನಾವು ಈ ನಿಂಬೆ ಗಿಡಗಳನ್ನು ಹಚ್ಕೋತೀವಲ್ಲ, ಅಲ್ಲಿ ನೀವು ಗಮನಿಸಿರ್ಬೋದು ಒಂದಷ್ಟು ದಿವಸ ಆಗಂತಲೇ ಇಲ್ಲಿ ಎಲ್ಲ ಎಲೆಯೆಲ್ಲ ಕಲ್ಲಿನಾಗಿಬಿಟ್ಟಿರ್ತಾವ, ಎಲೆಯ ಓನ್ಲಿ ದೇಹ ಟಟ್ಟ ಉಳ್ಕೊಂಡಿರ್ತತಿ, ಎಲೆಯೆಲ್ಲ ತಿಂದಾಕ್ಬಿಟ್ಟಿರ್ತಾವ. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಈ ನಿಂಬೆಯಲ್ಲಿ ಬರ್ತಕ್ಕಂಥ ಒಂದು ಪತಂಗ ಅಂತ ಹೇಳ್ತೇವೆ, ಒಂದು ಚಿಟ್ಟೆ, ಈ ನಿಂಬೆ ಪತಂಗ ಅಂತ ಹೇಳ್ತೀವಿ ನಾವು, ನೀವು ಕರೀದು ಇಲ್ಲಿ ಎಲ್ಲ ನೋಡ್ತಿರ್ತಿರಲ್ಲ. ಸೊ ಅದೇನು ಮಾಡ್ತತಿ, ಬಂದು ಮೊದಲು ತತ್ತಿ ಇಡುತ್ತೆ, ತತ್ತಿ ಇಟ್ಟು ಅದ್ರ ಮೇಲ್ಗಡೆ ಆ ಮರಿ ಹುಳುಗಳು ಸ್ಟಾರ್ಟ್ ಆಕಾವ. ನೀವು ನಿಂಬೆ ಎಲೆ ಮೇಲ್ಗಡೆ ಅಥವಾ ಈ ಕರ್ಬೇವಿನ ಎಲೆ ನೋಡಿದ್ರಿ ಅಂತಂದ್ರೆ ಜಸ್ಟ್ ಒಂದು ಇದು ಗುಬ್ಬಿದ ಹಿಕ್ಕಿ ಬಿದ್ದಂಗೆ ಬಿದ್ದಿರ್ತದೆ ಕಪ್ಪಂದು, ನಂತರ ದೊಡ್ಡದಾದಂಗಾಗಿ ಎಲ್ಲ ಎಲೆಗಳನ್ನು ತಿಂದಾಕ್ಬಿಡುತ್ತೆ. ಎಲೆಗಳೆಲ್ಲ ಹೋಗ್ಬಿಟ್ಟು ಅಂತಂದ್ರೆ ಗಿಡ ಗ್ರೋತ್ನ ಆಗಂಗಿಲ್ಲ ಮುಂದ. ಅದಕ್ಕೋಸ್ಕರ ಆ ರೀತಿ ಏನಾದ್ರು ಕಪ್ಪು ಸ್ವಲ್ಪ ಏನ ಕೀಡಿಗಳ ಕಣಕತ್ತು ಅಂತಂದ್ರೆ ಈ ಗುಬ್ಬಿ ಹಿಕ್ಕಿ ಹಾಕಿದಂಗೆ ಏನು ಕಪ್ಪು ಕಲರ್ ಕಣಕ್ ಸ್ಟಾರ್ಟ್ ಮಾಡ್ತಂತಾರೆ, ಅವಾಗ ಒಂದು ಔಷಧ ಸಿಂಪರಿ ಮಾಡ್ರಿ. ಈ ಸೈಪರ್ಮೆಥ್ರಿನ್ ಅಂತೇಳಿ ಸಿಗುತ್ತೆ 0.5 ml ಅಥವಾ ಲ್ಯಾಂಡಾ ಸೈಲೋತ್ರಿನ್, ಅದನ್ನ 0.5 ml 1 l ನೀರಿಗೆ, ಅಥವಾ ನೀವು ಸಾವಯವದಾಗ ಬೆಳಿತಿದ್ರಿ ಅಂತಂದ್ರೆ ಏನು ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀವಿ ನಾವು, ಶೇಕಡ 5 ಬೇವಿನ ಬೀಜದ ಕಷಾಯ ಅದನ್ನ ಸಿಂಪರಿ ಮಾಡ್ಬೋದು, ಅಥವಾ ಬೇವಿನ ಎಣ್ಣಿನ ಸುಮಾರು ಒಂದು 3-4 ml 1 l ನೀರಿಗೆ ಹಾಕಿ ಸಿಂಪರಿ ಮಾಡಿದ್ರಿಂದ ಈಸಿಯಾಗಿ ನಾವು ಈ ಒಂದು ಕೀಟವನ್ನು ಹತೋಟಿ ಮಾಡ್ಬೋದು. ಇದಿಷ್ಟು ಏನಪ್ಪ ಅಂದ್ರೆ ನಿಂಬೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ಕೀಟಗಳು. ಇದ್ರ ಜೊತೆಗೆ ಈಗೊಂದು ಪ್ರಮುಖವಾದ ಸಮಸ್ಯೆ ಎಲ್ಲ ಕಡೆನೂ ಕಾಡ್ತಾ ಇದೆ, ನೀವು ನೋಡ್ಬೋದು ಕಾಯಿಗಳು ಒಂಥರ ಕಪ್ಪಾದಂಗಾಗಿ ಬಿರ್ಸಾಗಿ ಕುಂತ್ಬಿಡ್ತಾ ಇದಾವ, ಫರ್ದರ್ ಬೆಳವಣಿಗೆ ಆಗ್ತಾ ಇಲ್ಲ. ಬಹಳಷ್ಟು ಭಾಗದಲ್ಲಿ ಈಗ ಪ್ರೆಸೆಂಟ್ ಈ ತರ ಸಮಸ್ಯೆ ಕಾಣ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದ್ರೆ ಮೈಟ್ ನುಸಿ ಜಾಸ್ತಿ ಇದು ಎಫೆಕ್ಟ್ ಬರಾಕತ್ತು ಅಂತಂದ್ರೆ ಈ ರೀತಿ ಆಗತ್ತೆ. ಎರಡು ತರ ಮೈಟ್ ನುಸಿ ಬರುತ್ತೆ, ಒಂದು ಗ್ರೀನು ಇನ್ನೊಂದು ರಸ್ಟಿ ಮೈಟ್ ಅಂತೇಳಿ. ಈ ಮೈಟದ ಪ್ರಾಬ್ಲಮ್ ಗ್ರೀನ್ ಮೈಟ್ ಬಂತು ಅಂತಂದ್ರೆ ಎಲೆ ಎಲ್ಲ ಮುಟ್ರದಂಗೆ ಆಗುತ್ತೆ. ಈ ರಸ್ಟಿ ಮೈಟ್ಸ್ ಅಂತಂದ್ರೆ ಎಲೆ ಮೇಲ್ಗಡೆನು ವೈಟ್ ಕಲರ್ ಸಣ್ಣ ಚುಕ್ಕಿ ಚುಕ್ಕಿ ಹಂಗೆ ಬರಕ್ ಸ್ಟಾರ್ಟ್ ಮಾಡ್ತಾವ ಎಲ್ಲ ಎಲೆ ಮೇಲ್ಗಡೆ, ನೀವು ನೋಡಿರ್ಬೋದು. ಅದೇ ರೀತಿ ಕಾಯಿ ಆಗುವಂತ ಟೈಮ್ದಾಗ ಕಾಯಿದ ಮ್ಯಾಗೂ ತುಂಬಾ ಎಲ್ಲ ಸಣ್ಣ ಬಿಳಿ ಚುಕ್ಕಿಗಳ ಕಣಕ್ ಸ್ಟಾರ್ಟ್ ಮಾಡ್ತಾವ. ಆ ರೀತಿ ಏನಾದ್ರು ಸಿಂಪ್ಟಮ್ಸ್ ತೋರ್ಸಕತ್ತಿ ಅಂದ್ರೆ ಅದು ರಸ್ಟಿ ಮೈಟ್ಸ್ ಪ್ರಾಬ್ಲಮ್. ಆ ರೀತಿ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಈ ಮೈಟಿಸೈಡ್ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪೆನಜಾಕ್ವಿನ್ ಅಂತೇಳಿ ಬರುತ್ತೆ, ಒಂದು ಓಮೈಟ್ ಅಂತೇಳಿ, ಇದು ಮ್ಯಾಜಿಸ್ಟರ್ ಅಂತೇಳಿ ಬರುತ್ತೆ, 1.5 ml 1 l ನೀರಿಗೆ ಹಾಕಿ ಸಿಂಪರಿ ಮಾಡ್ರಿ, ಅಥವಾ ಓಮೈಟ್ ಅಂತೇಳಿ ಸಿಗುತ್ತೆ, ಅದನ್ನ 1 ml ಅಥವಾ ಸ್ಪೈರೋಮೆಸ್ಪನ್ ಒಬೆರಾನ್ ಅಂತೇಳಿ ಸಿಗುತ್ತೆ, 1 ml 1 l ಹಾಕಿ ನೀವು ಸಿಂಪರಿ ಮಾಡಿದ್ರೆ ಅಂದ್ರೆ ಆ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಹಂಗ ಬಿಟ್ರೆ ಅಂದ್ರೆ ಅದು ಜಾಸ್ತಿ ಹಾಕೊಂಡು ಹೋಗುತ್ತೆ. ಯಾವಾಗ ಸ್ವಲ್ಪ ಹ್ಯುಮಿಡಿಟಿ ಕಡಿಮೆ, ಈ ಏನು ಬಿಸಿ ಎನ್ವಿರಾನ್ಮೆಂಟ್ ಏನಿದೆ ವಾತಾವರಣ ಬಿಸಿಯಾದಂತ ವಾತಾವರಣ ಜಾಸ್ತಿ ಯಾವಾಗಿರ್ತಲ್ಲ ಆ ಒಂದು ಕಂಡೀಷನ್ ಒಳಗಡೆ ಈ ಮೈಟ್ ನುಸಿ ಅಂತಕ್ಕಂಥದ್ದು ಇನ್ನೂ ಜಾಸ್ತಿನ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ನಿಮ್ಗೆ ಒಂದ್ ಸೈಡ್ ಕಪ್ಪಕ್ಕೋ ಅಂತ ಬರ್ತದ, ಹಸರಿದ್ದಾಗನ ಕಪ್ಪಕ್ಕೋ ಅಂತ ಬರ್ತದ ಕಾಯಿ. ಆ ರೀತಿ ಸಿಂಪ್ಟಮ್ಸ್ ಅಥವಾ ಎಲಿ ಮೇಲ್ಗಡೆ ಮತ್ತೆ ಕಾಯ್ದ ಮೇಲೆ ಬಿಳಿ ಬಣ್ಣದ ಸಣ್ಣ ಸಣ್ಣ ಸಣ್ಣ ಸಣ್ಣ ಚುಕ್ಕಿ ತರ ಕಣಕತ್ತಿ ಅಂತಂದ್ರೆ, ಈ ಏನ್ ಹೇಳಿದ್ನಲ್ಲ, ಈ ಮೂರಾಗ ಯಾವ್ದಾದ್ರು ಒಂದು ಮಲ್ಟಿ ಸೈಡ್ ನ ನೀವು ಸಿಂಪರಿ ಮಾಡಿದ್ರಿ ಅಂದ್ರೆ ಈ ಒಂದು ಪ್ರಾಬ್ಲಮ್ ಹತೋಟಿ ಮಾಡ್ಬೋದು. ಆದಷ್ಟು ನಾ ಹೇಳ್ದಂಗೆ ಎಲ್ಲವ ಬರ್ತಾವ ಅಂತ ಅನ್ನಲ್ಲ, ಯಾವ್ಯಾವ ರೋಗಗಳು ಅಥವಾ ಕೀಟಗಳು ಸ್ಟಾರ್ಟಿಂಗ್ ಬರ್ತಾವಲ್ಲ ಬಂದಂತ ಟೈಮ್ದಲ್ಲಿ, ಸ್ವಲ್ಪ ಪ್ರಮಾಣ ಬಂದಂತ ಟೈಮ್ದಲ್ಲಿ ನೀವು ಔಷಧ ಸಿಂಪರಣೆ ಮಾಡಿದ್ರೆ ನೀವು ಈ ಒಂದು ಎಲ್ಲ ರೋಗಗಳನ್ನ ಹತೋಟಿ ಮಾಡಬಹುದು. ಮತ್ತೆ ನಿಂಬೆಯಲ್ಲಿ ಒಂದು ಒಳ್ಳೆ ಇಳುವರಿ ಅಂತ ತಗೊಂಡು ಎಕರೆಕ್ ನೀವು ಒಂದು ಮಿನಿಮಮ್ ಒಂದು 1-2 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಬಹುದು. ಸೊ ಇದಿಷ್ಟು ನಿಂಬೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ತಮ್ಮಲ್ಲಿ ಏನಾದರೂ ಈ ನಿಂಬೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ನನ್ನ ಕೇಳಬಹುದು. ಧನ್ಯವಾದ. ಈಗ ಕಾಳ ಉದುರುಕುತ್ತಾವ ಸರ್, ಕಾಳಿ ಕರ್ರಗಾಗಿ ಕಪ್ಪಾಗಿ ಒಟ್ಟು ಕಾಳೇನಿಂದ? ಹೌದು, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂದ್ರೆ, ಸಣ್ಣ ಹೂ ಇದ್ದಲ್ಲಿನೂ ಅಲ್ಲೇ ಕರೆದಂಗಾಗಿ ಉದುರ್ತಾ ಇದಾವೆ, ನಂತರ ಹೂನು ಬಹಳ ಉದುರತಾ ಇದಾವೆ. ಈ ಕಂಡೀಷನ್ ಅಂದ್ರೆ ಈ ಕಳೆದ ಒಂದು ವಾರ 2 ವಾರದಾಗ ಅಂದ್ರೆ ಬಹಳ ಆತರ ಸಮಸ್ಯೆ ಬರ್ತಾ ಇದೆ ನಿಮಗೆ. ನಂತರ ಎಲೆಗಳು ಕೂಡ ಹಳದಿ ತರ ಆಗ್ತಾ ಇದಾವೆ ಅನ್ಕೋತೀನಿ, ಸ್ವಲ್ಪ ಹಳದಿ ಹಳದಿ ಆದಂಗಾಗಿ ಉದುರ್ತಾ ಇದಾವೆ ಲೇಟ್ ಆಗಂದ್ಲೇ. ಸೊ ಅದಕ್ಕೆ ಸಣ್ಣ ಕುಡಿನೀರು ಸರ್ ಅಲ್ಲೇ ಕಮರುಗತ್ತಾವ? ಅಲ್ಲೇ ಕಮರ್ತಾ ಇದೆ. ಹೌದೌದು, ನೋಡಿದೆ. ಮುಗುಳ್ ಮುಗುಳ್ ಮುಗುಳ್ ಏನ್ ಇರ್ತಾವಲ್ ಸರ್ ಅವು? ಹ್ಞೂ ರೀ, ಅಲ್ಲೇ ಕಮರ್ದಂಗ ಆಗತ್ತಾವ? ಯಾಕೆ ಆಗತ್ತವ್ ಸರ್? ಅದಕ್ಕೆ ಈಗ ನೀವು ಏನ್ ಸಿಂಪರಣೆ ಮಾಡಿದ್ರಿ? ಏನಾದ್ರು ಔಷಧ ಏನಿಲ್ಲ? ಏನಿಲ್ಲ ಸರ್. ಅದೇನ್ ಈಗ ಒಂದ್ ಕೆಲಸ ಮಾಡ್ರಿ, ಅದ ಸೂಕ್ಷ್ಮ ಪೋಷಕಾಂಶಗಳ ಡೆಫಿಷಿಯನ್ಸಿ ಇತ್ತು ಅಂತಂದ್ರೆ, ಮುಖ್ಯವಾಗಿ ಈ ಹಳದಿ ಕಲರ್ ಇರದಂಗ ಆಗುತ್ತೆ ನೋಡ್ರಿ. ಹಳದಿ ಕಲರ್ ಇದಂಗಾಗಿ ಏನ್ ಉದುರ್ತಾ ಇದಾವಲ್ಲ, ಕೆಲವೊಂದಷ್ಟು ಈ ಬಹಳಷ್ಟು ಏರಿಯಾದಾಗ ಪೋಷಕಾಂಶಗಳ ಡೆಫಿಷಿಯನ್ಸಿ ಇದೆ, ಮುಖ್ಯವಾಗಿ ಜಿಂಕು, ಫೆರಸ್ ಮತ್ತು ಈ ಮೆಗ್ನೀಸಿಯಂ ಡೆಫಿಷಿಯನ್ಸಿ ಇದೆ, ಬೋರಾನದಿದೆ. ಅದಕ್ಕೆ ನೀವು ಈ ಸಿಟ್ರಸ್ ಸ್ಪೆಷಲ್ ಅನ್ನ 2 ಟೈಮ್ ಸಿಂಪರಣೆ ಮಾಡಿ. ನಮ್ಮ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ ಇದನ್ನ. ಈಗಾಗಲೇ ಒಂದ್ ಪಂಪಿಂಗ್ 100 ಗ್ರಾಮ್ ಪ್ಲಸ್ ಒಂದ್ 3 ನಿಂಬೆಹಣ್ಣಿನ ರಸ, ಒಂದ್ ಶಾಂಪೂ ಚಿಟ್ ಹಾಕಿ ಇದನ್ನ 2 ಸಲ ಸಿಂಪರಣೆ ಮಾಡ್ರಿ. ನಂತರ ನೀವು ಕಾಯಿ ಏನು ಸಣ್ಣ ಇದ್ದಾಗ ಈ ತರ ಆಗಿ ಉದುರ್ತಾ ಇದಾವಲ್ಲ, ಅದಕ್ಕೊಂದು ಪ್ಲಾನೋಫಿಕ್ಸ್ ಅಂತ ಬರ್ತೀವಿ, ಇದಕ್ಕೂ ಕಡಿಮೆ ಆಗತ್ತೆ. ಮತ್ತೇನಾದ್ರು ನಿಮ್ಗೆ ಜಾಸ್ತಿ ಪ್ರಮಾಣ ಇತ್ತು, ಪ್ಲಾನೋಫಿಕ್ಸ್ ಅನ್ನ 0.2 ml 1 ಲೀಟರ್ ನೀರಿಗೆ ಹಾಕಿ ಅದನ್ನು ಕೂಡ ಸಿಂಪರಣೆ ಮಾಡ್ರಿ. ಅದ್ರ ಜೊತೆಗೆ ಸ್ವಲ್ಪ ಏನಾದ್ರು ನೋಡ್ಬೇಕು ಅಂದ್ರೆ, ಬೇರೆ ಏನಾದ್ರು ನೀವು ಸ್ವಲ್ಪ ಫೋಟೋ ಗಿಟ್ಟ ತೋರಿಸಿದ್ರೆ ಅಂದ್ರೆ ಹೇಳ್ತೀನಿ ನಾನು. ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಬೇಕಾದ್ರೆ ತೋರಿಸ್ರಿ ಏನಾದ್ರು ಫೋಟೋ ಇದ್ರೆ ಅಂತಂದ್ರೆ, ಈ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡ್ರಿ ನೀವು, ಆಲ್ಮೋಸ್ಟ್ ಒಂದು 50% ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಫಾಲೋಡ್ ಬೈ ಮತ್ತೆ ಏನಾದ್ರು ಉದ್ರಾಕಿತ್ತು ಅಂತಂದ್ರೆ ಒಂದು ಪ್ಲಾನೋಫಿಕ್ಸ್ ಅದನ್ನ ಹಾಕಿ ಸ್ಪ್ರೇ ಮಾಡ್ರಿ. ಇದ್ರದ್ದೇನಾದ್ರೆ ಸರ್ ಒಂದು ಕೆಜಿ? 200 ರೂಪಾಯಿ ಒಂದು ಕೆಜಿಗೆ ರೀ, ನಿಮ್ಗೆ ಎಷ್ಟು ಬೇಕಾದಷ್ಟು ಕ್ವಾಂಟಿಟಿ ಸಿಗುತ್ತೆ. ಇಲ್ಲಿ ಕೂಡ ಇಲ್ಲಿ ನಮ್ಮ ಬಿಜಾಪುರದಾಗ ಎಲ್ಲಿ ಸಿಗುತ್ತೆ? ಇಲ್ಲೇ ಸ್ಟಾಲ್ ಅಲ್ಲಿ, ಈಗ ಇಲ್ಲಿ ನಮ್ಮ ಸ್ಟಾಲ್ ಇದೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ್ದು, ಅಲ್ಲಿ ಕೂಡ ಮಾರಾಟಕ್ಕೆ ಲಭ್ಯ ಇದೆ, ಬೇಕಾದ್ರೆ ತಗೊಂಡು ಹೋಗ್ಬೋದು. ಇಲ್ಲಿ ಹ್ಞೂ ರೀ, ಇಲ್ಲೇ ಇದೆ ಸ್ಟಾಲ್ ಇದೆ ಸರ್. ರಾಜಶೇಖರ್ ನಿಂಬರ್ಗೆ ಅವ್ರು ಏನ್ ಹೇಳಿದ್ರಲ್ರಿ, ನಾವು ಅವ್ರ ತೋಟಕ್ಕೆ ಹೋಗಿ ಬಂದೇವ್ರಿ ಸರ್. ಅವ್ರಂತೆ ಆದ್ರೂ ನಾವು ಮಾಡೇವ್ರಿ, ಅವ್ರು ಹೇಳೋದು ನಿಜನೇ ಅದು ಸರ್. ಹೌದೌದು, ನಾವು ಮಡಿದ ಸುತ್ತಮುತ್ತ ಬೋದ್ ಕಟ್ಟಿ ಅವರಲ್ಲಿ ಮಾಡಿದ್ರಿ ಸರ್. ಇದು ಕೊರೋನಾ ಬರೋಕ್ಕಿಂತ ಮೊದಲು ಮುಂಚೆ ಅವ್ರೆಲ್ಲ ನೈಸರ್ಗಿಕ ರೈತರು. ಅವ್ರ ಹೆಂಗ್ ಮಲ್ಚಿಂಗ ಗಿಲ್ಚಿಂಗ ಏನ್ ಹೇಳ್ಯಾರ ನೋಡಿ ಸರ್, ಮಲ್ಚಿಂಗು ಮಾಡೇವ್ರಿ ನಾವು. ಮಾಡಿದ್ರಿ? ಒಳ್ಳೇದು, ಒಳ್ಳೇದು. ಆ ಸರ್ ಏನ್ ಹೇಳ್ಕೊತ ಹೋಗ್ಯಾರ ಅದು ನಾವು ಮಾಡ್ಕೋತಾ ಇದೇವ್ರಿ. ಜೀವಾಮೃತ ಅಲ್ಲಿ, ಗೋಕೃಪಾಮೃತ ಅಲ್ಲಿ, ಅವನ್ನೆಲ್ಲ ಮಾಡ್ರಿ, ಒಳ್ಳೇದು. ಈಗ ಸಾವಯವ ರಾಸಾಯನಿಕ ಗೊಬ್ಬರ ಯಾರು ರೈತರು ಹಾಕಂಗಿಲ್ಲ, ಯಾಕಂದ್ರೆ ಗಿಡ ಬಾಳಿಕೆ ಬರ್ಲಿ ಅಂತೇಳಿ. ಆದಷ್ಟು ನೀವು ಬರೀ ನೀವು ಸ್ವಲ್ಪ ಗೊಬ್ಬರ ಒಂದ್ ಬುಟ್ಟಿ ಹಾಕಿ ಕುಂತು ನಮ್ ಗಿಡ ಚೆನ್ನಾಗಿ ಬರ್ಲಿ ಅಂದ್ರೆ ನಡೀದಿಲ್ರಿ. ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸ್ಲೇಬೇಕಾಗತ್ತೆ. ಅವಾಗ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಜೀವಾಮೃತ, ಈ ಗೋಕೃಪಾಮೃತ ಇರ್ಬೋದು ಅಥವಾ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಎಲ್ಲವನ್ನು ಹಾಕಿ ಮಿಸ್ ಮಾಡ್ಕೊಟ್ರೆ ಅಂದ್ರೆ ಅದ್ರ ರಿಕ್ವೈರ್ಮೆಂಟ್ ಪೂರೈಸ್ತೇವೆ ಅಂತ ಚೆನ್ನಾಗಿ ಬರ್ತೈತಿ. ಏನಾದ್ರು ಕಡಿಮೆ ಆದಂತ ಪಕ್ಷದಲ್ಲಿ ಈ ರೀತಿ ಸಿಂಪ್ಟಮ್ಸ್ ತಾರಿಸ್ತದೆ. ಅದಕ್ಕೆ ಇದನ್ನ ಒಂದ್ ಬೇಕಾದ್ರೆ ನೀವು ಎಲೆ ಮುಖಾಂತರ ಸ್ಪ್ರೇ ಮಾಡಬಹುದು, ಏನ್ ಗಿಡಗಳಿಗೆ ನಿಮ್ಗೆ ಹಾನಿ ಆಗಂಗಿಲ್ಲ, ಎಲೆ ಮುಖಾಂತರ ಕೊಡಬಹುದು. ಅದು ಎಷ್ಟು? 200 ರೂಪಾಯಿ ಒಂದ್ ಕೆಜಿ ಸ್ಪ್ರೇ ಮಾಡಬಹುದು ಸರ್. ನೀವು ಮಿನಿಮಮ್ 2 ಸ್ಪ್ರೇ ಯಾರ ಮಾಡ್ಬೇಕ್ರಿ ಕಡೆ, ಹೂ ಹಿಡಿಯುವಂತ ಟೈಮ್ದಾಗ, ಕಾಯಿ ಬೆಳವಣಿಗೆ ಆಗುವಂತ ಟೈಮ್ದಾಗ. ಡ್ರಿಪ್ ಅದಾವ? ಡ್ರಿಪ್ಗೆ ಏನ್ ಕೊಡಕ್ ಬರ್ತೇನೆ ಸರ್? ನೀವು ಬಡ್ಡಿಗೂ ಹಾಕಬಹುದು ಬೇಕಾದ್ರೆ. ನಡೀತೈತ್ರಿ ಈ ರೈತ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವೆ. ರೈ ಸಂಪರ್ಕದಾಗ ಸಿಗ್ತಾವೆಲ್ಲೂ ಸಿಗಂಗಿಲ್ರಿ. ಇಲ್ರಿ, ಅವ್ರ ರೈ ಸಂಪರ್ಕ ಅಂದ್ರಾಗ ಜಿಂಕ ಬೋರಾನ 5-5 kg ಬರ್ತಾವಲ್ಲ ಅವ್ ಹಾಕಿದ್ರ ಏನಂದ್ರೆ ಬಹಳಷ್ಟು ಸಮಸ್ಯೆ ಇತ್ತು ನಿಮಗೆ, ಎಸ್ಪೆಷಲಿ ಮುಖ್ಯವಾಗಿ ಜಿಂಕು ಮತ್ತ ಕಬ್ಬಿನ ಮತ್ತು ಸತುವಿನ ಕೊರತೆ ಜಾಸ್ತಿ ಇತ್ತು ಭೂಮಿ ಒಳಗೆ ಅಂತೇಳಿ ನೀವು ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ. ಹಂಗಿತ್ತು ಅಂತಂದ್ರೆ ಎಕರೆಕ್ ಒಂದು 10 kg ಅಷ್ಟು ಜಿಂಕ್ ಸಲ್ಪೇಟು ಮತ್ತೆ ಪೆರ ಸಲ್ಪೇಟು ಎರಡನ್ನೂ ನೀವು ಮಿಕ್ಸ್ ಮಾಡಿ ನೀವು ಭೂಮಿಗೆ ಹಾಕಿದ್ರು ಒಳ್ಳೇದು. ಯಾವಾಗ ಅಂದ್ರೆ ಮಿನಿಮಮ್ ಒಂದು 3-4 ಫೂಟ್ ದೂರ ಬಿಟ್ಟು ಗಿಡದ ಬಡ್ಡಿ ಅಂತ ಒಂದು ರಿಂಗ್ ತರ ಮಾಡ್ರಿ, ರಿಂಗ್ ತರ ಮಾಡಿ ಅಲ್ಲಿ ಹಾಕ್ರಿ ಗೊಬ್ಬರ ಹಾಕೋದ್ರೆ. ಡೈರೆಕ್ಟ್ ಬಡ್ಡಿಗೆ ಹಾಕ್ಬೇಡ್ರಿ, ಸ್ವಲ್ಪ ದೂರಾಗಿ ಹಾಕಿದ್ರಿ ಅಂತಂದ್ರೆ ಅದ್ರ ಆಟೋಮೆಟಿಕ್ ನಿಮ್ಮ ಎಲೆಗಳೆಲ್ಲ ಚಲೋ ಆಗ್ತವೆ. ಈಗ ಡ್ರಿಪ್ಗೆ ಎಷ್ಟು ಬಿಡತ್ತೀರಿ ಸರ್? ಒಂದು 100 ಗಿಡ ಡ್ರಿಪ್ಗೆ ಆದ್ರೂ ಬಿಡ್ರಿ ನೀವು. 1 kg 1 ಎಕರೆಗೆ 100 ಗಿಡ ಇದ್ರ ಅಂದ್ರೆ 1 kg ನಡೀತಿದ್ರು. ಆಯ್ತಾ, 15 ದಿವಸ ಅಂತಂದಾಗ ಮಿನಿಮಮ್ 2 ಟೈಮ್ ಆರ ಬಿಡ್ಬೇಕು. ಸರಿ ಸರ್, ಓಕೆ. ನಿಮ್ ನಂಬರ್ ಏನು ತಿಳಿಸ್ರಿ ಸರ್? ನಮ್ಮ ಬರ್ಕೊಡ್ರಿ 9448119022 9448119022